ಯಶಸ್ವಿ ಜೀವನದ ಗುಟ್ಟುಗಳಲ್ಲಿ ನಾವು ಸೇವಿಸುವ ಆಹಾರವೂ ಮುಖ್ಯ ಪಾತ್ರ ವಹಿಸುತ್ತದೆ. ಅಸುರಕ್ಷಿತ ಆಹಾರ ಮತ್ತು ನೀರಿನ ಸೇವನೆ ಸಕಲ ರೋಗಗಳ ಮೂಲ. ನಮ್ಮ ಆಹಾರವೇ ನಮಗೆ ಮದ್ದಾಗಲಿ. ಕಲಬೆರಕೆ ಆಹಾರ ಪ್ರಾಣಕ್ಕೆ ಸಂಚಕಾರ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ನಮ್ಮೆಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ನಮ್ಮ ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಸಮಗ್ರ ಕೃಷಿ ಅನುಭವ ಶ್ರೀ ಆನಂದರೆಡ್ಡಿ ಎಮ್ಡಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಹವಾಮಾನ ವರದಿ ಜೊತೆಗೆ ರೈತರಿಗೆ ಸಲಹೆ ಮೂಡಿಬರಲಿದೆ. ಮೊದಲಿಗೆ ಸಮಗ್ರ ಕೃಷಿ ಅನುಭವ ಶ್ರೀ ಆನಂದರೆಡ್ಡಿ ಎಮ್ಡಿ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ನಮಸ್ಕಾರ ಯಜಮಾನ್ರೆ, ಏನೋ ಮಾಡ್ತಾ ಇದೀರಲ್ಲ? ಈಗ ನಾನು ನೀರಲ್ಲಿ ಜೀವಾಮೃತ ಕಲಸಿ ಒಳಗಡ್ಡಿ ಬಿಡ್ತಾ ಇದ್ದೀನಿ ಸರ್. ಈರುಳ್ಳಿ ಹಾಕಿದಿರಲ್ಲ, ಇದು ಎಷ್ಟು ದಿನ ಆಯ್ತು ಇದು ಈರುಳ್ಳಿ ಹಾಕಿ? ಈಗ 45 ದಿನದ್ದಿದೆ. ಈ ಜೀವಾಮೃತ ನೀರಿನಲ್ಲಿ ಬೆರೆಸ್ತಾ ಇದೀರಲ್ಲ, ಯಾವ್ಯಾವ ಕಾರಣಗಳಿಗಾಗಿ ಅದು? ಅಂದರೆ ನಮ್ಮ ಭೂಮಿಗೆ ಪೋಷಕಾಂಶಗಳು, ಸಾವಯವ ರೂಪದಲ್ಲಿ ಪೋಷಕಾಂಶಗಳು ಬೇಕನ್ನೋದ್ರ ಉದ್ದೇಶದಿಂದ ಜೀವಾಮೃತ ಬಿಡ್ತಾ ಇದ್ದೆ. ಓಹೋ, ನಿಮ್ಮ ಹೆಸರೇನು ಯಜಮಾನ್ರೆ? ಆನಂದ್ ರೆಡ್ಡಿ. ಆನಂದ್ ರೆಡ್ಡಿ, ನಿಮ್ಮ ಊರು ಇದು? ನಾನು ಡಂಬ್ರಳ್ಳಿ ಸರ್. ಡಂಬ್ರಳ್ಳಿ, ಕೊಪ್ಪಳ ಜಿಲ್ಲೆ? ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲಾ. ಡಂಬ್ರಳ್ಳಿ ಸರ್. ಡಂಬ್ರಳ್ಳಿ. ಈಗ ನಾನು ಕೇಳಿದ ಹಾಗೆ ನೀವು ಸಮಗ್ರ ಕೃಷಿ ಮಾಡ್ತಾ ಇದ್ದೀರಿ ಅಂತ ಕೇಳ್ಪಟ್ಟಿದ್ದು. ಓಕೆ ಸರ್. ಹೌದಾ, ನಿಮ್ಮ ಪ್ರಕಾರ ಸಮಗ್ರ ಕೃಷಿ ಅಂದ್ರೆ ಏನು? ನೀವು ಏನೇನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಸರ್? ಒಂದೇ ಬೆಳೆಯನ್ನ ನಂಬದೆ ಹಲವಾರು ಬೆಳೆಗಳನ್ನ ಮಾಡೋದ್ರಿಂದ ಸಮಗ್ರ ಕೃಷಿ ಅಂತಾರೆ. ಇವತ್ತು ಉದಾಹರಣೆಯಾಗಿ ನಾವು ತಗೊಂಡ್ರೆ, ಇವತ್ತು ಬರೀ ಒಂದೇ ಬೆಳೆ ಬೆಳ್ಕೊಳೋದ್ರಿಂದ ಅದರ ಅರ್ಥ ಇಲ್ಲ. ಅದರ ನಂತರ ಇನ್ನೊಂದು ಪರ್ಯಾಯ ಉದ್ಯೋಗಗಳನ್ನ ನಾವು ಒಕ್ಕಲ್ತನ ನಂಬದೆ, ಇವತ್ತು ಆಕಳ ಸಾಕಾಣಿಕೆ ಇರ್ಬೋದು, ಜೇನು ಸಾಕಾಣಿಕೆ ಇರ್ಬೋದು, ಕುರಿ ಸಾಕಾಣಿಕೆ ಇರ್ಬೋದು, ಇವನ್ನೆಲ್ಲ ಮಾಡ್ಕೊಂಡಾಗ ಸಮಗ್ರ ಕೃಷಿಯ ಒಳಗ ಒಳಪಡ್ತೀವಿ. ಅಂದ್ರೆ ಈಗ ನೀವು ಪಶುಪಾಲನೆ ಇದೆ, ಹೈನುಗಾರಿಕೆ ಇದೆ, ಜೊತೆಗೆ ಜೇನು ಸಾಕಾಣಿಕೆ ಇದೆ, ಮತ್ತೆ ನೀವು ಕೃಷಿಯಲ್ಲಿ ವೈವಿಧ್ಯತೆನೂ ಇದೆ. ಹೌದಾ, ಏನೇನ್ ಬೆಳೀತಾ ಇದ್ರಿ ನೀವು? ನಾವು ಬಾಳೆ, ಅಂಜೂರ ಬೆಳೆದ್ವಿ, ಮತ್ತೆ ಈ ಸದ್ಯದಲ್ಲಿ ಇರೋದು ಉಳ್ಳಾಗಡ್ಡಿ, ಇದ್ರ ಅಂತರ ಬೆಳೆ ಮೆಣಸಿನ ಗಿಡವನ್ನು ಮಾಡ್ತಾ ಇದ್ದೀವಿ. ಯಾವ್ದ್ರ ಜೊತೆಗೆ? ಈರುಳ್ಳಿ ಜೊತೆ ಅಂತರ ಬೆಳೆಯಾಗಿ ಮೆಣಸಿನ ಗಿಡ ಬೆಳಿತೀವಿ. ಅಂತರ ಬೆಳೆಯಾಗಿ ಬೆಳೆಯೋ ಉದ್ದೇಶ ಏನು ಅಂದ್ರೆ, ಒಂದು ಇವತ್ತು ಈ ಕ್ರಾಪ್ ನಮ್ಮನ್ನ ಕೈ ಹಿಡಿಲಿಲ್ಲ ಅಂದ್ರೆ ಇನ್ನೊಂದು ಕ್ರಾಪ್ ಆದ್ರೂ ನಮ್ಮನ್ನ ಹಿಡ್ಕೊಳ್ತದೆ ಅನ್ನೋದೊಂದು ಉದ್ದೇಶ. ಇವತ್ತು ಮಾರ್ಕೆಟ್ ಇಂದ ಆಗ್ಬೋದು, ಬೆಳೆಯಿಂದ ರೋಗದಿಂದನ ಆಗ್ಬೋದು, ಯಾವುದೇ ಉದ್ದೇಶದಿಂದ ಅದು ಒಂದು ಇನ್ನೊಂದ್ ತರ ನಮ್ಮನ್ನ ಸಪೋರ್ಟಿವ್ ಆಗಿ ಇನ್ನೊಂದ್ ಬೆಳೆ ಹಿಡ್ಕೊಳ್ಳುತ್ತನ್ನೋ ಒಂದು ಧೈರ್ಯ. ಪ್ಲಸ್ ಪರ್ಯಾಯ ಬೆಳೆ ಬೆಳೆದ್ರಿಂದ ಒಂದನ್ನೊಂದು ಪೂರಕವಾಗಿ ಬೆಳಿತಾವ್ ಅನ್ನೋದು. ಈಗ ಸಮಗ್ರ ಕೃಷಿ ನಿರ್ವಹಣೆಗೆ ಬಹಳ ಮುಖ್ಯವಾಗಿ ಗೊಬ್ಬರಗಳ ಅಗತ್ಯ ಇದೆ. ಅದರಲ್ಲೂ ವಿಶೇಷವಾಗಿ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಕುರಿ ಗೊಬ್ಬರ ಆಗಿರ್ಬೋದು, ಒಟ್ಟು ಭೂಮಿಯ ಫಲವತ್ತತೆಯನ್ನು ಕಾಪಾಡ್ಕೊಳ್ಳೋದಕ್ಕೆ ಏನೇನು ಮಾಡ್ತೀರಿ ನೀವು? ಸರಿ, ನಾವು ನೋಡಿ ಹೆಚ್ಚಾಗಿ ನಾವು ಸಾವಯವದಲ್ಲೇ ಉಪಯೋಗ ಮಾಡ್ಕೊಳ್ತೀವಿ. ಈ ನಮ್ಮ ಇದರಲ್ಲಿ ಸಾವಯವದಲ್ಲಿ ಜೀವಾಮೃತ ಮಾಡ್ತೀವಿ, ಗೋಕುಪ್ಪ ಅಮೃತ ಮಾಡ್ಕೊಳ್ತೀವಿ, ಇವನ್ನೆಲ್ಲ ಭೂಮಿಗೆ ಕೊಡ್ತೀವಿ. ಈ ನಂತರ ಅದಕ್ಕೆ ರೋಗ ಬರತಕ್ಕಂಥವಕ್ಕೆ ನಾವು ಸಸ್ಯಜನ್ಯ ಕೀಟನಾಶಕಗಳನ್ನ ಉಪಯೋಗ ಮಾಡ್ಕೊಳ್ತೀವಿ. ನೀವೇ ಸಿದ್ಧ ಮಾಡಿ? ನಾವೇ ಸಿದ್ಧ ಮಾಡ್ಕೊಳ್ತೀವಿ. ಏನೇನು? ನೀಮಾಸ್ತ್ರ, ಬ್ರಹ್ಮಾಸ್ತ್ರ, ಅಗ್ನಿಯಾಸ್ತ್ರ, ಈ ಪಂಚಗವ್ಯ, ಇವು ಪೋಷಕಾಂಶಗಳು ಕೊರತೆ ಇದ್ದಾಗ ಪಂಚಗವ್ಯನ ಉಪಯೋಗ ಮಾಡ್ಕೊಂತೀವಿ. ಇವತ್ತು ಬೂದಿ ರೋಗ ಅಥವಾ ಇಂಥವು ಏನೋ ಕೀಟಗಳು ಬಂದಾಗ ನೀಮಾಸ್ತ್ರವನ್ನು ಉಪಯೋಗ ಮಾಡ್ಕೊಳ್ತೀವಿ. ನೀಮಾಸ್ತ್ರ ಅಂದ್ರೆ ಏನು? ಅಂದ್ರೆ ತಯಾರು ಮಾಡ್ತಿರೋದು ಬೇನೆಲೆಯಿಂದ ತಯಾರು ಮಾಡ್ತೇವೆ ಸರ್. ಬೇನೆಲೆ, ಎಕ್ಕೆ ಎಲೆ, ಔಷಧಿ. ಈ ನೀಮಾಸ್ತ್ರ ಹೇಗೆ ಸಿದ್ಧತೆ ಮಾಡ್ಕೊಳ್ತೀರಿ ಇದ್ಮಾಡ್ರೆ? ನೀಮಾಸ್ತ್ರ ಅಂದ್ರೆ 10 ತರದ ಎಲೆಗಳನ್ನ ನಾವು ಆಯ್ಕೆ ಮಾಡ್ಕೊಳ್ತೀವಿ. ಮೊದಲು ಬೇವಿನೆಲೆ 10 ಕೆಜಿ ಬೇವಿನೆಲೆ ಕೊಡ್ತೀವಿ. ಅಂದ್ರೆ ಬೇವಿನ ವಿಷ ಎಲೆ ಇರೋದ್ರಿಂದ ಬೇವಿನ ಕಷಾಯ ಮಾಡ್ಲಿಕ್ಕೆ ಮೊದಲು 10 ಕೆಜಿ ಬೇವಿನ ಎಲೆಯನ್ನ ತಗೊಂಡು, ನಂತರ ಉಳಿದಿದ್ದು ತಪ್ಪಲಗಳನ್ನ 1 ಕೆಜಿ ಆಗಿ, ಇವತ್ತು ನುಗ್ಗೆ, ದಾಳಿಂಬೆ, ಪಾರ್ತೆನಿಮ್, ತೊಗರೆ, ನಮ್ಮಲ್ಲಿ ಸಿಕ್ತಕ್ಕಂಥ 16 ತಪ್ಪಲಗಳನ್ನ 1 ಕೆಜಿ ಅಂತ ಇವೆಲ್ಲ ಸುಮಾರು ಸೇರಿಸಿದ್ರೆ 15 ಕೆಜಿ ಆಗುತ್ತೆ. ಮೊದಲು ಬೇನೆಲೆ 10 ಕೆಜಿ ಹಾಕೊಂಡಿರ್ತೀವಲ್ಲ, ಉಳಿದ ತಪ್ಪಲಗಳನ್ನ ಒಂದು ಅವನ್ನೆಲ್ಲ ಸೇರಿಸಿದ್ರು ಒಂದು ಸುಮಾರು 15-20 ಕೆಜಿ ಹೆಚ್ಚು ಕಮ್ಮಿ ಆಗುತ್ತೆ. ಅದನ್ನೆಲ್ಲ ಸಣ್ಣಗೆ ರುಬ್ಬಬೇಕು. ರುಬ್ಬಿ ನಾವು ಒಂದು 20 ಲೀಟರ್ ನೀರು ಇದರಲ್ಲಿ ಆಕಳ ಗೋಮೂತ್ರದಲ್ಲಿ 4 ಉಕ್ಕು ಬರೋವರೆಗೂ ಕುದಿಸಿ ಅದನ್ನ ತಣ್ಣಗಾಗವರೆಗೂ ಬಿಟ್ಟು ಆಮೇಲೆ 1 ಲೀಟರ್ ನೀರಿಗೆ 100 ml ಹಾಕಿ ನಾವು ಸ್ಪ್ರೇ ಮಾಡಿದಾಗ ಕೆಲವೊಂದು ರೋಗಗಳು ಹೋಗ್ತವೆ. ಕಾಯಿ ಕೊರಕ ಹುಳ ಇರ್ಬೋದು, ಎಲೆ ತಿನ್ನ ಹುಳ ಇರ್ಬೋದು, ಯಾವುದೇ ಬೆಳೆಗಾದ್ರೂ ಉಪಯೋಗ ಮಾಡ್ತೀವಿ. ಅಗ್ನಿಯಾಸ್ತ್ರ ಅಂದ್ರೆ ಅದೇನದು? ಈ ಬೂದಿ ರೋಗ ಬರ್ತಲ್ಲ ಸರ್, ಅದಕ್ಕೋಸ್ಕರ ಉಪಯೋಗ ಮಾಡ್ತೀವಿ. ಅದು ಇದೇ ತರನೇ, ಅದು ಎಲೆಗಳಿಂದನೇ ಎಕ್ಕೆ ಎಲೆ, ಬೇನೆಲೆ, ವಂಗೆ ಎಲೆ, ವಿಷಕಾರಿ ಆಗಿರ್ತಕ್ಕಂಥ ಎಲೆಗಳನ್ನ ಆಯ್ಕೆ ಮಾಡಿ ಇದೇ 20 ಲೀಟರ್ ನೀರಲ್ಲೇ ಕುದಿಸಿ ಆಮೇಲೆ ತಣ್ಣಗಾಗಕ್ ಬಿಟ್ಟು ಒಂದ್ ಯಾವ್ದಾದ್ರು ಡಬ್ಬಲ್ ಶೇಖರಣೆ ಮಾಡಿಟ್ರೆ 6 ತಿಂಗಳವರೆಗೂ ಅದ್ರ ಎಕ್ಸ್ಪೈರ್ ಡೇಟ್, 6 ತಿಂಗಳವರೆಗೂ ಉಪಯೋಗ ಮಾಡ್ಬೋದು. ನೀವು ಬಾಳೆಯನ್ನು ಸತೆ ಬೆಳಿತಾ ಇದ್ರಿ, ಯಾವ ತಳಿಯನ್ನು ಬೆಳಿತಿದ್ರಿ? ಮೊದಲು ಎಲ್ಲ ಜೀನೇನ್ ಬೆಳಿತಾ ಇದ್ದೀವಿ, ಈಗ ಬಂದು ಏಲಕ್ಕಿ ಬೆಳಿತಾ ಇದ್ದೀವಿ. ಅಂದ್ರೆ ನಿಮ್ಗೆ ಯಾವ್ದು ಸೂಕ್ತ ಅನ್ಸುತ್ತೆ ಮಾರ್ಕೆಟ್ಗೆ? ಎರಡೂ ಅಷ್ಟೇ. ಲಾಭದಾಯಕವಾಗಿರೋದು ಯಾವ್ದು? ಲಾಭದಾಯಕವಾಗಿರೋದು ಒಟ್ಟಿಗೆ ನಾವು ದುಡ್ಡು ಕಾಣ್ಬೇಕಂದ್ರೆ ಜೀನಲ್ಲೇ ಸ್ವಲ್ಪ ಅತ್ಯಂತ ಇಳುವರಿ ಜಾಸ್ತಿ ಬರುತ್ತೆ. ಏಲಕ್ಕಿಯಲ್ಲಿ ಸ್ವಲ್ಪ ಪ್ರಮಾಣ ಇಳುವರಿ ಪ್ರಮಾಣ ಕಡಿಮೆ, ಬಟ್ ಅದು ದುಡ್ಡಿಗೆ ಹೋಲಿಸಿದ್ರೆ ಎರಡು ಆಲರ್ ಇಕ್ವಲ್, ಎರಡು ಒಂದೇ ಒಂದೇ ರೀತಿ ಲಾಭ ಆಗುತ್ತೆ. ಬಾಳೆಯ ಖರ್ಚು ವೆಚ್ಚಗಳು ಏನು? ಬಾಳೆ ಸಸಿಗಳಂದೇ ಜಾಸ್ತಿ ಖರ್ಚು, ಆಮೇಲೆ ಗೊಬ್ಬರಗಳನ್ನು ಅದರದ್ದು ಖರ್ಚು ಜಾಸ್ತಿ. ಇವತ್ತು 1 ಎಕರೆಗೆ ಏನಿಲ್ಲ ಅಂದ್ರೆ 10 ಗಾಡಿ ಕೊಟ್ಟಿಗೆ ಗೊಬ್ಬರ ಕೊಡಬೇಕಾಗತ್ತೆ. ಇವತ್ತು ಕೊಟ್ಟಿಗೆ ಗೊಬ್ಬರ 1 ಗಾಡಿಗೆ 5,000 ರೂಪಾಯಿ ಬರುತ್ತೆ. ನಾವು 10 ಗಾಡಿ ಹರಿದ್ರು ಕೂಡ ಒಂದು 50,000. 1 ಎಕರೆಗೆ ನಾವು 13-14 ಗಿಡ ಕೂಡಿಸ್ತೀವಿ ಬಾಳೆ. ಅದು ಇವತ್ತು ನಮ್ಗೆ ಇವತ್ತು ಮಾರ್ಕೆಟಲ್ಲಿ ಏನಿಲ್ಲ ಅಂದ್ರೆ 15-16 ರೂಪಾಯಿ ಒಂದು ಗಿಡ ಬರುತ್ತೆ. ಅದನ್ನೇ ನಾವು ನಮ್ದೇ ಕಂದನ್ನ ಆಯ್ಕೆ ಮಾಡಿದ್ರೆ ಸ್ವಲ್ಪ ಕಡಿಮೆ ರೇಟ್ ಖರ್ಚಾಗುತ್ತೆ. 5-10 ರೂಪಾಯಿ ಖರ್ಚಾಗುತ್ತೆ. ಈಗ G9 ನಲ್ಲಿ ಏನಾದರೂ ಸಮಸ್ಯೆಗಳಿದಾವ ಅಂದ್ರೆ ಅದಕ್ಕೆ ಏನಾದ್ರು ರೋಗ ಬಾಧೆ ಆ ತರದ ಏನಾದ್ರು ಬರ್ತದ? ಬರ್ತದೆ ಸರ್. ನಿಮೋಟೋಡ್ ರೋಗ ಜಾಸ್ತಿ ಇರ್ತದೆ, ಬೇರ್ಕೊಳ್ಳೆ ರೋಗ. ಆಮೇಲೆ ಜಾಸ್ತಿ ಮಳೆ ಆದಾಗ ಸಿಗೋಟೋಕ ಅಂತ ಹೇಳಿ ಎಲೆ ಚುಕ್ಕೆ ರೋಗ ಬರುತ್ತೆ. ಅವನ್ನೆಲ್ಲ ಹೇಗೆ ನಿಯಂತ್ರಣ ಮಾಡೋದು? ಅದೇ ಇದು ಸಾವಯವ ಪದ್ಧತಿ, ನೀವೆಲ್ಲ ಸಾವಯವ ಪದ್ಧತಿಯನ್ನೇ ಅಳವಡಿಸ್ಕೊಂಡ್ರೆ? ಸಾವಯವ ಪದ್ಧತಿಯಲ್ಲಿ ರಾಸಾಯನಿಕ ಪದ್ಧತಿಗಳು, ರಾಸಾಯನಿಕ ಪದ್ಧತಿ ನಾವು ಮಾಡಿಲ್ಲ. ಮಾಡಿದ್ರೆ ಅದಕ್ಕೆ ಟಿಲ್ಟು, ಬಾವಿಸ್ಟಿನು, M45 ಇಂಥವೆಲ್ಲ ಬರ್ತವೆ. ಈಗ ನೀವು ಏನೇ ಬೆಳೆದ್ರೂ ಸಹಿತ ಸಾವಯವ ಪದ್ಧತಿಯಲ್ಲಿ? ಸಾವಯವ ಪದ್ಧತಿಯಲ್ಲಿ. ಆ ಕಾರಣಕ್ಕಾಗಿ ಏನಾದರೂ ನಿಮ್ಮ ಬೆಳೆಗಳಿಗೆ ಹೆಚ್ಚಿನ ಬೆಲೆ ಸಿಗೋದಾಗಲಿ, ವಿಶೇಷ ಸ್ಥಾನಮಾನ ಸಿಗೋದಾಗಲಿ ಏನಾದರೂ ಇದೆಯಾ? ಮೊದಲೆಲ್ಲ ಚೆನ್ನಾಗಿ ಸಿಕ್ತು, ನಮಗೆ ಸ್ಥಾನಮಾನನು ಚೆನ್ನಾಗಿ ಕೊಟ್ಟರು. ಇವಾಗ ಏನಾಗಿದೆ ಅಂದರೆ ಈ ಜನರು ಮನಸ್ಥಿತಿ ಏನಾಗಿದೆ ಅಂದರೆ ಒಳ್ಳೆ ಕಲರ್ಗಳನ್ನು ನೋಡ್ತಾರೆ ಮಾರ್ಕೆಟಲ್ಲಿ, ಆದರೆ ಒಳಗಡೆ ಏನಿರ್ತಂತ ಗೊತ್ತಾಗಲ್ಲ. ಮೇಲೆಲ್ಲ ಕಲರ್ ಚೆನ್ನಾಗಿದ್ರೆ ಅದು ರಾಸಾಯನಿಕ ಬೆಳೆ ಅಂತ ಪದ್ಧತಿಯಲ್ಲಿ ಎಲ್ಲ ಆ ತರ ಕಲರ್ಗಳು ಸಿಗ್ತವೆ. ಆದ್ರೆ ಸಾವಯವ ಬೆಳೆ ಪದ್ಧತಿಯಲ್ಲಿ ನಮ್ಗೆ ಆ ತರ ಕಲರ್ ಕ್ವಾಲಿಟಿ ಸಿಗಲ್ಲ, ಮಾರ್ಕೆಟ್ ಅಲ್ಲಿ ಅಷ್ಟು ಶೈನಿಂಗ್ ಆಗಿ ಕಾಣಲ್ಲ. ಅದರಿಂದ ನಮ್ಗೆ ಹಿನ್ನಡೆ ಆಗ್ತಾ ಇದೆ, ಜನ ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ. ಇವತ್ತು ಒಳ್ಳೇದ್ಯಾವುದು ಕೆಟ್ಟದ್ದಾವುದು ಅಂತೇಳಿ ಮೇಲಿರೋ ಶೈನಿಂಗ್ ಅನ್ನ ನೋಡಿ ಹಣ ಕೊಟ್ಟು ತಗೊಂಬರ್ತಾರೆ ಹೊರತು ಅದ್ರೊಳಗೆ ಯಾವ ಕ್ವಾಲಿಟಿ ಇದೆ, ಹೆಂಗಿದೆ ಅಂತ ಅದನ್ನ ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಈಗ 1 ಎಕರೆಯಲ್ಲಿ ನೀವು ಬಾಳೆ ಹಾಕಿದ್ರಿ? ಈಗ 3 ಎಕರೆದಲ್ಲಿ. 3 ಎಕರೆ ಎಷ್ಟು ಇಳುವರಿ ಬರುತ್ತೆ ಅದು? ಅದು ಏಲಕ್ಕಿ ಬಂದು ನಮಗೆ 10-12 ಟನ್ ಬರುತ್ತೆ 1 ಎಕರೆಗೆ. ಈ G9 ಬಂದು 25-30 ಟನ್ ಬರುತ್ತೆ. ಮಾರ್ಕೆಟ್ ಎಲ್ಲಿ ನಿಮಗೆ ಇದು? ಮಾರ್ಕೆಟ್ ಇದೆ ನಮ್ಮ ಕೊಪ್ಪಳ ಅಥವಾ ಹೊಸಪೇಟೆ, ಬೆಂಗಳೂರು, ದಾವಣಗೆರೆ, ಶಿವಮೊಗ್ಗ ಈ ಕಡೆ ಎಲ್ಲ ಹೋಗ್ತೀವಿ. ನೀವು ಹೆಚ್ಚಾಗಿ ಎಲ್ಲಿ ಕೊಡ್ತೀರಿ? ಜಾಸ್ತಿ ಬಂದ್ರೆ ಹಿಂಗ್ ದಾವಣಗೆರೆ ಶಿವಮೊಗ್ಗ ಈ ತರ ಕೊಡ್ತೀವಿ. ನೀವು ಬೆಲೆಯನ್ನ ಫಾಲೋ ಮಾಡ್ಕೊಂಡೆ ಕೊಡ್ತೀವಿ, ಬೆಲೆ ಫಾಲೋ ಮಾಡ್ಕೊಂಡೆ ಕೊಡ್ತೀವಿ. ರೇಟ್ ಎಲ್ಲಿ ಇದೆ, ರೇಟ್ ಎಲ್ಲಿ ಚೆನ್ನಾಗಿರುತ್ತೆ, ಜಾಸ್ತಿ ಇದೆ. ಟ್ರಾನ್ಸ್ಪೋರ್ಟ್ ಅಥವಾ ಈ ಸಾಗಾಣಿಕೆ ವೆಚ್ಚ ಎಲ್ಲ ಹೇಗೆ, ನಿಮ್ ಕಡೆ ಇರ್ತದ ಅವ್ರ ಕಡೆ ಇರ್ತದ? ಅದು ಡಿಪೆಂಡ್ ಅಪನ್ ನಾವು ಹೊಂದಾಣಿಕೆ ಏನ್ ಮಾಡ್ಕೊಳ್ತೀವಿ ವ್ಯಾಪಾರಸ್ಥರ, ಅವನ ಮೇಲೆ ಡಿಪೆಂಡ್ ಸರ್. ಅದು ಇವತ್ತು ನಮ್ಗೆ ಜಾಸ್ತಿ ರೇಟ್ ಕೊಟ್ಟಾಗ ಟ್ರಾನ್ಸ್ಪೋರ್ಟ್ ನಮ್ ಕಡೆ ಮಾತಾಡ್ಕೊಂತೀವಿ, ಅವ್ನ್ ಕಡಿಮೆ ರೇಟ್ ಕೊಟ್ಟರೆ ಟ್ರಾನ್ಸ್ಪೋರ್ಟ್ ಅವ್ನ ಕಡೆ ಮಾತಾಡ. ಖರೀದಿದಾರ್ ನಿಮ್ಮಲ್ಲಿಗೆ ಬರ್ತಾರ? ಬರ್ತಾರೆ ಸರ್. ಅಂದ್ರೆ ಈಗ ಕೊಪ್ಪಳದವರಾಗಿರ್ಬೋದು, ನೀವು ದೂರದವರಾಗಿರ್ಬೋದು, ಬರ್ತಾರೆ? ಬರ್ತಾರೆ. ಸೊ ನಿಮ್ಮಲ್ಲಿ ಈಗ ನೀವು G9 ಬೆಳೀತಾ ಬಂದಾಗಲಿಂದ ಲಾಭದಾಯಕವಾಗಿದೆ? ಲಾಭದಾಯಕ. ತುಂಬಾ ಏನಾದ್ರೂ ಮಾರ್ಕೆಟಲ್ಲಿ ತುಂಬಾ ಏರುಪೇರಾಗಿ ಆಗುತ್ತೆ, ಒಂದೊಂದ್ ಸಾರಿ ಮಾರ್ಕೆಟಲ್ಲಿ ಏರುಪೇರ್ ಆಗುತ್ತೆ. ಯಾಲಕ್ಕಿ ಬಾಳೆ ಅದು ಹೇಗಿದೆ ಈಗ ನಿಮ್ಗೆ? ಇವತ್ತಿಂದು ಸದ್ಯದಲ್ಲಿ ಮಾರ್ಕೆಟ್ 50-55 ರೂಪಾಯಿ ಹೋಗ್ತಾ ಇದೆ ಸರ್. ಅಲ್ಲ ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಅನ್ಸುತ್ತೆ ನಿಮ್ಗೆ? ಏನಿಲ್ಲ ಸರ್, ಅದು ನಮ್ಗೆ 10-12 kg ಕೊಡುತ್ತೆ ಯಾಲಕ್ಕಿ ಬಾಳೆ. ಒಂದ್ ಗಿಡ ಮ್ಯಾಕ್ಸಿಮಮ್ ನಮ್ಗೆ ಎವರೇಜ್ ಸಿಗ್ಬೇಕಂದ್ರೆ ಈ G9 ಬಂದ್ರೆ 25-30 kg ಸಿಗುತ್ತೆ. ಸೈಜ್ ದೊಡ್ಡದಿರ್ತದೆ, ದೊಡ್ಡದಿರೋದ್ರಿಂದ 25-30 kg ಸಿಗುತ್ತೆ. ಬಟ್ ಇದ್ರ ಬೆಲೆ ಜಾಸ್ತಿ ಇರ್ತದ? ಇದು ಯಾಲಕ್ಕಿ ಬೆಲೆ ಜಾಸ್ತಿ ಇರ್ತದೆ. ಇವತ್ತು G9 ಏನ್ ಬಂದ್ರೆ 15-20 ಲಾಸ್ಟ್, ಇದು 50-60 ಇರ್ತದೆ. ಸೊ ಇದು ತೂಕ ಕಡಿಮೆ ಆಗ್ತದೆ. ಪ್ರಾರಂಭದಲ್ಲಿ ಹೇಳಿದ್ನಲ್ಲ ನಾನು, ಮಾರ್ಕೆಟ್ ಹಣ ಕೋಲಿಸಿದಾಗ ಎರಡು ಒಂದೇ ಆಗ್ತದೆ. ಬಟ್ ಇದು ಏನಂದ್ರೆ ಯಾಲಕ್ಕಿ ಅದು ತುಂಬಾ ಎತ್ತರ ಹೋಗೋದ್ರಿಂದ ಗಾಳಿಯಿಂದ ನಮಗೆ ದೊಡ್ಡ ಸಮಸ್ಯೆ ಆಗುತ್ತೆ. ಗಾಳಿ ಗಾಳಿ ಮಾಡೋದು ಸ್ವಲ್ಪ ಸಮಸ್ಯೆ ಆಗುತ್ತೆ. ಗಾಳಿ ಮಳೆ ಆಯ್ತು ಅಂದ್ರೆ ನಷ್ಟ ಆಗುತ್ತೆ. G9 ಸ್ವಲ್ಪ ಬೆಳೆ ಕಡಿಮೆ ಇರ್ತದೆ. ಈಗ ಮತ್ತೆ ಬೇರೆ ಏನು ಬೆಳಿತಾ ಇದ್ರಿ ನೀವು? ಬಾಳೆ, ಈರುಳ್ಳಿ, ಅವಾಗ ಕಾಯಿಪಲ್ಲೆಗಳು ಬೆಳಿತೀವಿ ಸರ್. ಕ್ಯಾಬೇಜ್, ಹೂಕೋಸು, ಬದನೆಕಾಯಿ, ಟೊಮ್ಯಾಟೊ, ಎಲ್ಲ ತರಕಾರಿ ಬೆಳೆಗಳನ್ನು ಬೆಳ್ಕೊಳ್ತೀವಿ. ಈರುಳ್ಳಿ ಎಷ್ಟು ವರ್ಷಗಳಿಂದ ಬೆಳಿತಾ ಇದ್ರಿ ನೀವು? ಸುಮಾರು ನಾ ಸಣ್ಣವರದ್ದಾಗಿದ್ದೇನೆ. ಅದೇ ಪ್ರತಿ ವರ್ಷ ಒಂದು 1-2 ಬೆಳಿತಾ ಹಾಕೊಳ್ತೀರಿ ನೀವು? ಈಗ ಈರುಳ್ಳಿ ನಿಮಗೆ ಅಂದ್ರೆ ಅದರಲ್ಲಿ ಏನಾದ್ರು ತಳಿಗಳು, ವಿಶೇಷ ತಳಿಗಳು ಉಂಟಾ ಅದರಲ್ಲಿ? ಮೊದ್ಲೆಲ್ಲ ನಮ್ದು ಲೋಕಲ್ ಅಂತ ಇತ್ತು ಸರ್, ಅದು ನಮ್ದೇ, ಅದಕ್ಕೇನು ಯಾವ್ದು ಹೆಸರು ಇರ್ಲಿಲ್ಲ. ಈಗೆಲ್ಲ F1 ಸೀಡ್ಗೆ ಹೋಗಿ ಪ್ರೇಮೋ ಅವು ಇವು ಏನೇನೋ ಅನ್ಕೊಂತಾರೆ. ಅಂದ್ರೆ ಬೀಜಗಳ ಆಯ್ಕೆ ನೀವು ಬೇರೆ ಕಡೆಯಿಂದ ತರ್ತೀರಾ ಅಥವಾ ಏನು? ಮೊದ್ಲೆಲ್ಲ ನಾವು ಹಿರಿಯವರೆಲ್ಲ ನಾವು ಬೆಳ್ಕೊಳ್ತಿದ್ವಿ ಸರ್, ನಾವೇ ಬೀಜ ಮಾಡ್ಕೊಳ್ತಿದ್ವಿ. ಅದು ಸ್ವಲ್ಪ ಇಳುವರಿ ಮೇಲೆ ಹೊಡೆತ ಬಿದ್ದಕ್ಕೆ ಮತ್ತೆ F1 ಸೀಡ್ ಎಲ್ಲ ಪಕ್ಕದವರೆಲ್ಲ ಚೆನ್ನಾಗಿ ಬೆಳಕತ್ತಿದ್ರು. ನಾವು ಅದಕ್ಕೆ ಹೋದಾಗ ಈಗ F1 ಸೀಡೇ ಲಾಸ್ ಆಗ್ತಾ ಇದೆ ಸರ್. ನಾವು ನಮ್ದು ಪ್ರಾರಂಭದಲ್ಲಿ ಕಳ್ಕೊಂಡ್ ಬಿಟ್ಟಿವಿ ಈಗ ಅದನ್ನ. ಈ ಲಾಭ ಹೋಲಿಸಿದ್ರೆ ನಾವು ನಮ್ದೇನು ಮೊದ್ಲೇನು ಪದ್ಧತಿಯಲ್ಲಿ ಬೆಳಿತಿದ್ವಲ್ಲ, ನಾವೇ ಬೀಜ ಮಾಡ್ಕೊಂಡು ನಮ್ ಬೀಜದಿಂದ ಇಳುವರಿ ಚೆನ್ನಾಗಿ ಬರ್ತಿತ್ತು ಸರ್. ಈ ಹಿಂದೆ ನೀವು ಅಂಜೂರ ಎಲ್ಲ ಬೆಳೆದಿದ್ರಿ ಅಂತ ಹೇಳಿದ್ರಿ, ಅದು ಹೇಗಿತ್ತು ಮತ್ತೆ ಅದನ್ನ ಯಾಕೆ ನೀವು ಕೈ ಬಿಟ್ರಿ ಅಥವಾ ಅದನ್ನ ತೆಗೆಸುವ? ಇಲ್ಲ, ಸುಮಾರು ವರ್ಷ ಆಯ್ತು ಸರ್, ಅದು ನಾಟಿ ಮಾಡಿ 10-12 ಆಯ್ತು. ಇಳುವರಿ ಮೇಲೆ ಸ್ವಲ್ಪ ಹೊಡೆತ ಬಿತ್ತು. ಅದು ಲಾಸ್ ಹೆಂಗಂದ್ರೆ ನಮ್ಗೆ ಈಗ ನಮ್ದು ಸುತ್ತಮುತ್ತ ಈ ಹೊಸಪೇಟೆ ಭಾಗದಲ್ಲಿ ಅಥವಾ ಕೊಪ್ಪಳ ಭಾಗದಲ್ಲಿ ಫ್ಯಾಕ್ಟ್ರಿಗಳು ಜಾಸ್ತಿ ಆಗ್ತಾ ಇದಾವ. ಫ್ಯಾಕ್ಟ್ರಿಯಿಂದ ಬರ್ತಕ್ಕಂತ ಹೊಗೆಯಿಂದ ಅದು ರಾತ್ರಿ ಹೊತ್ತು ಅಥವಾ ಹಗಲೂ ಹೊಗೆ ಮುಚ್ಚಿಕೊಂಡು ಅದು ಬಂದು ನಮ್ಮೆಲ್ಲ ಕಾರ್ಬನ್ ಡೈಆಕ್ಸೈಡ್ ಫುಲ್ಲು ಎಲೆ ಮೇಲೆ ಕುಂತ್ಕೊಂಡು ಅದು ಫ್ಲವರಿಂಗ್ ಹೂವು ಬರ್ತಕ್ಕಂಥ ಸಂಖ್ಯೆ ಕಡಿಮೆ ಆಯಿತು. ಇಳುವರಿ ಮೇಲೆ ಹೊಡೆತ ಬೀಳೋದ್ರಿಂದ ನಾವು ಮಾರ್ಕೆಟ್ ಅದು ನಮಗೆ ತುಂಬ ಲಾಸ್ ಆಗ್ತಾ ಇತ್ತು ಸರ್. ಅಂದರೆ ನಿಮ್ಮ ಸುತ್ತಮುತ್ತಲು ಕಾರ್ಖಾನೆಗಳಿದ್ದಾವೆ? ತುಂಬ ಕಾರ್ಖಾನೆ ಇದೆ ಸರ್. ಇದ್ರದ್ದೆಲ್ಲ ಪೌಡ್ರು ಈ ಕಡೆ ಮೂಡು ಗಾಳಿ ಬೀಸಿದಾಗ ನಮಗೆ ಸುಮಾರು ಅಕ್ಟೋಬರಿಂದ ಮಾರ್ಚ್ ಎಂಡ್ವರೆಗೂ ನಮಗೆ ಎಫೆಕ್ಟ್ ಆಗ್ತಾನೆ ಇರುತ್ತೆ ಸರ್. ಅಂದ್ರೆ ಇದಕ್ಕೆ ಏನು ಬೇರೆ ರೀತಿ ಪರಿಹಾರ ಆಗ್ಲಿ ಆ ತರದ ಏನಾದ್ರೂ? ಅದು ಫ್ಯಾಕ್ಟ್ರಿ ಅವ್ರು ಯಾರು ಕೊಡ್ತಾ ಇಲ್ಲ ಸರ್ ನಮಗೆ, ಅಲ್ಲೇನು ಪಕ್ಕದವ್ರಿಗೆ ಕೊಡ್ತಾರಂತೆ ಬಟ್ ನಮಗಂತ ಯಾರು ಕೊಡ್ತಾ ಇಲ್ಲ ಸರ್. ಬಟ್ ಕಾರ್ಖಾನೆಗಳಿಂದ ಈ ಭಾಗದ ರೈತರಿಗೆ ಸಮಸ್ಯೆ ಆಗ್ತಾನೆ ಇದೆ, ಬಹಳ ತುಂಬಾ ಸಮಸ್ಯೆ. ಅದರಲ್ಲಿ ವಿಶೇಷವಾಗಿ ತೋಟಗಾರಿಕೆ ಬೆಳೆ ಬೆಳೆಯವರಿಗೆ, ತೋಟಗಾರಿಕೆ ನಮ್ಮ ಎಲ್ಲಿ ಸುತ್ತಮುತ್ತ ಎಲ್ಲಿ ಬೆಳೆ ಬೆಳಿತೀವಿ ಸರ್ ನಾವು? ಹೌದು, ಎಲ್ಲಿ ಬೆಳೆ ಅಂತೂ ಒಂದು ಲೀಫ್ ಹಾಳಲ್ಲ ನಮಗೆ. ಓಹೋ, ಅಷ್ಟು ಸಮಸ್ಯೆ ಇದೆ ಸರ್ ಫ್ಯಾಕ್ಟ್ರಿಯಿಂದ ನಮಗೆ. ಒಬ್ಬ ರೈತರು ಅಂದ್ಮೇಲೆ ಹೈನುಗಾರಿಕೆ ಬಹಳ ಮುಖ್ಯ. ನೀವು ಯಾವ ತರದ ಹಸುಗಳನ್ನ ಸಾಕೊಂಡಿದ್ದೀರಿ? ನಾವು ಕಮರ್ಷಿಯಲ್ ಆಗಿ ಹೋಲಿಸಿದ್ರೆ ನಾವು HF ಅಥವಾ ಜರ್ಸಿಗಳನ್ನ ಸಾಕೊಂಡಿದ್ದೀವಿ. ಆರೋಗ್ಯ ದೃಷ್ಟಿಯಿಂದ ನಾವು ಮನೆಗೆ ನಮ್ದು ಹೊಲಗಳಿಗೆಲ್ಲ ಹೋಲಿಸಿದ್ರೆ ಜವಾರಿ ಆಕಳುಗಳನ್ನ ಸಾಕೊಂಡಿದ್ದೀವಿ ಸರ್. ಜವಾರಿ ಆಕಳದ್ದು ಗೋಕುಪ್ಪಾಮೃತ ಅಥವಾ ಜೀವಾಮೃತಕ್ಕೆ ಒಳ್ಳೆ ಹೇಳಿ ಮಾಡಿಸಿದ್ವಿ ಸರ್, ಅದು ನಮ್ಮ ಲೋಕಲ್ ತಳಿಗಳು. ಯಾವುದೇ ಕೃಷಿಕರಿಗೆ ಅಂದ್ರೆ ಕೃಷಿ ವೆಚ್ಚದ ನಿರ್ವಹಣೆಗೆ ಹಣಕಾಸು ಬಹಳ ಮುಖ್ಯ. ಓಕೆ ಸರ್. ಬಿತ್ತನೆಗೆ ಬೀಜ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಏನೇ ಕೆಲಸಗಳು ಇದ್ದೇ ಇರ್ತವೆ, ಈ ಹಣಕಾಸಿನ ಹೊಂದಾಣಿಕೆ ಹೇಗೆ ಮಾಡ್ತಾರೆ? ಅಂದ್ರೆ ಬರೀ ಕೃಷಿಕರೇ ಆಗಿದ್ರೆ, ಈಗ ಬೇರೆ ಯಾರೋ ಮನೇಲಿ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆಲ್ಲೋ ಸಂಬಳ ಬರ್ತಿರ್ತದೆ, ಬೇರೆ ಏನೋ ವ್ಯವಹಾರ ಮಾಡ್ತಿರ್ತಾರೆ ಅವ್ರಿಗೆ ಸಂಬಳ ಬರ್ತದೆ, ಆದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೆ, ಇದು ಬೇರೆ ಆಗ್ತದೆ. ಆದ್ರೆ ಒಬ್ಬ ಸಾಮಾನ್ಯ ಕೃಷಿಕ ಈ ಹಣಕಾಸನ್ನು ಹೊಂದಾಣಿಕೆ ಮಾಡಿಕೊಳ್ಳುವ ಕ್ರಮಗಳು ಹೇಗಿರ್ಬೇಕು ಅಂತಾರೆ ನಿಮ್ಮ ಅನುಭವದ ಪ್ರಕಾರ? ನಾವು ಸ್ವಲ್ಪ ಬ್ಯಾಂಕ್ ಅಲ್ಲಿ ಸಾಲ ತಗೊಳ್ತೀವ್ರಿ, ಮತ್ತೊಂದು ಕಟ್ತೀವಿ, ಮತ್ತೊಮ್ಮೆ ವಾಪಸ್ ಕೊಡ್ತಾರೆ. ಅದು ರೈತಿಗೆ ಬ್ಯಾಂಕ್ ಅನ್ನು ಹೆಲ್ಪ್ ಆಗ್ತಾವು. ಬಟ್ ನಮ್ಮಲ್ಲಿ ಏನು ನಾವು ಅಂತ ಸಂಘ ಮಾಡ್ಕೊಂಡಿರ್ತೀವಿ ಸರ್, ನಾವು ವಾರ ಒಂದಿಷ್ಟು ದುಡ್ಡು ಸೇವ್ ಮಾಡ್ತಾ ಇರ್ತೀವಿ. ಈಗೆಲ್ಲರೂ ಒಂದು ಚಿಟ್ ಫಂಡ್ ಅಂತ ಮಾಡ್ಕೊಳ್ತೀವಿ, ತಿಂಗಳ ಒಂದ್ 5,000 ಹಾಕೊಂಡು ಹಾಕೊಳ್ತೀರಿ, ಅದು ಉಳಿತಾಯ. ಅದು ಯಾರಿಗೆ ಅವಶ್ಯಕತೆ ಬೇಕು ಆ ಟೈಮ್ ಒಬ್ಬನ ಎತ್ಕೊಳ್ತಾನೆ, ಅದನ್ನ ಟೆಂಡರ್ ನಲ್ಲಿ ಏನ್ ಕೂಗಿರ್ತಾನೆ ಬಡ್ಡಿಗೆ, ಅವನಿಗೆ ಯಾವನಿಗೆ ಜಾಸ್ತಿ ಆಗುತ್ತೆ ಅವನಿಗೆ ಕೊಡ್ತೀವಿ. ಯಾರ ಅವಶ್ಯಕತೆ ಇರ್ತಾರೋ ಅವ್ರಿಗೆ ಬಿಟ್ಟು ಕೊಡ್ತೀವಿ ನಾವು. ರೈತರೇ ಬಟ್ ನಾವು ಒಂದ್ 25-30 ಜನ ಗ್ರೂಪ್ ಮಾಡ್ಕೊಂಡು ಒಂದ್ ಇದ್ ಮಾಡ್ಕೊಂಡಿರ್ತೀವಿ. ಅವರೆಲ್ಲ ರೈತರಾಗಿ, ಎಲ್ಲರೂ ರೈತರೇ ಸರ್. ಕೃಷಿಗೆ ಬೇಕಾದಾಗ, ಕೃಷಿಗೆ ಬೇಕಾದ ಅವಶ್ಯಕತೆ ಬೇದಾಗ ನಾವು ದುಡ್ಡನ್ನು ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡ್ಕೊಳ್ತೀವಿ ಸರ್. ಇವತ್ತು ಅವಶ್ಯಕತೆ ಯಾರಿಗೆ ಜಾಸ್ತಿ ಇದೆ ಅವ್ರಿಗೆ ಬಿಟ್ಟು ಕೊಡ್ತೀವಿ ಸರ್. ಕೃಷಿಗೆ ನೀರಿನ ಮೂಲವು ಅಷ್ಟೇ ಮುಖ್ಯ ಬೇಕಾಗ್ತದೆ. ನಿಮ್ಗೇನಿದೆ ವಾಟರ್ ಸೋರ್ಸ್? ಈಗ ನಮಗೆ ತುಂಗಭದ್ರ ಹೊಳೆ ಹತ್ರ ಬರೋದ್ರಿಂದ ಸ್ವಲ್ಪ ನೀರಿನ ಅಂತರ್ಜಲ ಸ್ವಲ್ಪ ಚೆನ್ನಾಗಿದೆ ನಮ್ದು. ಬೋರ್ವೆಲ್ ಎಲ್ಲ ಚೆನ್ನಾಗಿದ್ದಾವೆ. ಈಗ ಅಂಜೂರದ ನಂತರ ಈ ಭಾಗದಲ್ಲಿ ನೀವೇನ್ ಬೆಳಿಲಿಕ್ಕೆ ಶುರು ಮಾಡ್ತಿದ್ರಿ? ನಿಮ್ಮ ಮತ್ತೆ ಬಾಳೆ ಬೆಳೆನಂತೇವೆ ಸರ್. ಅಲ್ಲಿ ಬಾಳೆಯನ್ನ ವಿಸ್ತರಿಸ್ಕೊಂಡು ಹೋಗ್ಬೇಕು. ಜೀನ ಏನ್ ಹಾಕ್ತೀರಾ? ಜೀನ ಏನ್ ಹಾಕೋಣ. ಸೊ ಮುಖ್ಯವಾಗಿ ಈಗ ನೀವು ಬಾಳೆಯನ್ನೇ ಪ್ರಧಾನ ಬೆಳೆಯನ್ನಾಗಿ ಬೆಳೀತಾ ಇದ್ರಿ, ಮತ್ತೆ ಈರುಳ್ಳಿಯನ್ನ ಮಾಡ್ತಾ ಇದ್ರಿ. ಈ ಈರುಳ್ಳಿಗೆ ಮಾರುಕಟ್ಟೆ ಎಲ್ಲಿದೆ ನಿಮ್ಗೆ? ಬೆಂಗಳೂರು ಸರ್. ಬೆಂಗಳೂರು ಹೋಗ್ತದಾ? ಲೋಕಲ್ ಮಾರ್ಕೆಟ್ ಅಲ್ಲಿ ಹೋಗುತ್ತೆ. ನಮ್ಗೆ ದೊಡ್ಡ ಪ್ರಮಾಣದಲ್ಲಿ ಹೋದಾಗ ನಮಗೆ ರೈತನಿಗೆ ಲಾಸ್ ಆಗುತ್ತೆ ಅದು. ಇವತ್ತು ನಾವು ಈರುಳ್ಳಿ ಅಂದ್ರೆ ಒಂದ್ ಸಾರ ಕಿತ್ತರೆ 10-15 ಟನ್ ಸಿಗುತ್ತೆ. 15 ಟನ್ನು ಒಂದೇ ಸಾರಿ ನಾವು ಇಲ್ಲಿ ಲೋಕಲ್ ಕೊಪ್ಪಳ ಅಥವಾ ಹೊಸಪೇಟೆ ಅಂತ ಮಾರ್ಕೆಟ್ ಅಲ್ಲಿ ಹೋದ್ರೆ ಮಾರ್ಕೆಟ್ ಅಲ್ಲಿ ಖರ್ಚಾಗಲ್ಲ. ಈರುಳ್ಳಿಯ ಬೆಳೆಯಲ್ಲಿ ಏನೇನು ಸಮಸ್ಯೆಗಳು ನಿಮಗೆ ಎದುರಾಗಿದ್ದಾವೆ? ಈರುಳ್ಳಿ ಈಗ ಇತ್ತೀಚೆಗೆ ಕೊಳೆ ರೋಗ ಜಾಸ್ತಿ ಬರ್ತಾ ಇದೆ ಸರ್. ಗಡ್ಡೆ ಕೊಳಿತಾ ಇದೆ, ಸುಮ್ಮನೆ ಗಡ್ಡೆ ಕೊಳತು ಹೋಗುತ್ತೆ. ಇಂತರ ಗಿಡನು ಮುರುಗಿ ತರ ಬಂದು ಅದು ಒಂಥರ ಹೊಸ ರೋಗ ಬಂದಿದೆ. ಈಗ ಎಲೆ ತಿನ್ನ ಹುಳ ಬರ್ತದೆ ಸರ್. ಅದಕ್ಕೆ ನಿಮಗೆ ಪರ್ಯಾಯ ದಾರಿಗಳು? ಪರ್ಯಾಯ ಕೆಮಿಕಲ್ ಅನ್ನು ಮಾಡಬಹುದು ಸರ್, ಸಾವಯವದಲ್ಲೂ ಮಾಡಬಹುದು. ನೀವು ಯಾವ್ದನ್ನು ಬಳಕೆ ಮಾಡ್ತೀರಾ? ನಾವು ನಿಮ್ಮಾಸನ್ನೇ ಬಹಳ ಮಾಡ್ತೀವಿ. ಅದಕ್ಕೆ ಪರವಾಗಿಲ್ವಾ? ಪರವಾಗಿಲ್ಲ ಸರ್, ಖರ್ಚನು ಉಳಿತದೆ, ನಮ್ದು ಪರಿಸರನು ಉಳಿಸ್ತೇವೆ. ಈಗ ನಿಮ್ಮ ಕೃಷಿಯನ್ನು ನೋಡಿದ್ರೆ ಔಷಧಿ ಗೊಬ್ಬರ ಇದಕ್ಕೆ ವೆಚ್ಚ ಮಾಡೋದು ಕಡಿಮೆ? ಕಡಿಮೆ ಸರ್. ಶ್ರಮ ಜಾಸ್ತಿ ಇರ್ತದೆ, ವೆಚ್ಚ ಕಡಿಮೆ ಆಗ್ತದೆ. ಸೊ ಹಾಗಾಗಿ ನಿಮಗೆ ಆರ್ಥಿಕ ಹೊರೆಗಳು ಆಗೋದಿಲ್ಲ? ಇಲ್ಲ ಸರ್. ತುಂಬಾ ಹೆಚ್ಚು ನಷ್ಟ ಸಂಭವಿಸೋದು, ನಷ್ಟ ಅನುಭವಿಸಿದ್ರು ಸ್ವಲ್ಪ ತಡ್ಕೊಳ್ಳೋ ಶಕ್ತಿ ಇರ್ತದೆ ಅಂತಕ್ಕಂಥದ್ದು. ಸೊ ಆ ಕಾರಣಕ್ಕಾಗಿ ರೈತರು ಸಾಮಾನ್ಯವಾಗಿ ಈ ಸಾವಯವ ಪದ್ಧತಿಗೆ ಬರೋದು ಸೂಕ್ತ ಅಂತ. ಸೂಕ್ತ ಸರ್. ಸೊ ಈಗ ನೀವು ಈ ಭಾಗದಲ್ಲಿ ರೈತರು ಯಾರೇ ಬಂದ್ರು ಸಹಿತ ನೀವು ಏನಾದ್ರೂ ಮಾರ್ಗದರ್ಶನ ಮಾಡ್ಲಿಕ್ಕೆ ನಿಮ್ಗೆ ಆಸಕ್ತಿ ಇದೆಯಾ ಅಥವಾ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀವಿ ಸರ್. ಈ ನಮ್ಮ ತೋಟಕ್ಕೆಲ್ಲ ಹಿಂದೆಲ್ಲ ಮುಖ್ಯಮಂತ್ರಿಗಳನ್ನು ಭೇಟಿ ಕೊಟ್ಟೋದ್ರು, ಸಾವಯವ ಕೃಷಿಕನ ಮನೆಗೆ ಮುಖ್ಯಮಂತ್ರಿಗಳ ನಡಿಗೆ ಅಂತ ಹೇಳಿ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತೋಟ ಆಯ್ಕೆ ಮಾಡ್ಕೊಂಡು ಮುಖ್ಯಮಂತ್ರಿಗಳು. ಸೊ ಸಾವಯವ ಕೃಷಿಯಲ್ಲಿ ನಿಮ್ಮ ಹೆಸರು ಮೊದಲಿಂದಲೂ ಚಿರಸ್ಥಾಯಿ ಆಗಿದೆ. ಈ ಅನುಭವ ಬೇಕು ಅಂದಾಗ ನೀವು ಎಲ್ಲೆಲ್ಲಿ ಸುತ್ತಾಡಿದ್ರೆ ಆರಂಭದಲ್ಲೆಲ್ಲ? ತುಂಬಾ ಎಲ್ಲಿ ಸಾವಯವ ಮಾಡ್ತಾರೆ ಎಲ್ಲರ ಕಡೆ ಹೋಗ್ತಾ ಇದ್ದೀವಿ. ಅಲ್ಲ, ಒಂದು ವಿಶೇಷ ಅನುಭವ ಎಲ್ಲಿ ನಿಮ್ಗೆ? ವಿಶೇಷ ಅನುಭವ ನನಗೆ ಕನ್ನೇರಿ ಮಠ ಸರ್. ಕನ್ನೇರಿ ಮಠದಿಂದ ನನಗೆ ಸಿಕ್ತಿಯಂತ ಅನುಭವ ಅದ್ಭುತವಾಗಿದೆ. ಮೊದ್ಲು ಹಿರಿಯವ್ರು ಮಾಡ್ತಿದ್ರಲ್ಲ ಅದೇ ಪದ್ಧತಿನ ನಾವು ಜಾಸ್ತಿ ಉಪಯೋಗ ಮಾಡ್ಕೊಂಡಿವಿ ಸರ್. ಈಗ ಎಲ್ಲಿ ಸುತ್ತಾಡೋದಿಗೂ ಸುತ್ತಾಡಿದ್ರು ಜಾಸ್ತಿ ಅನುಭವ ಆಗಿದೆ. ಬಟ್ ನಮ್ದು ಸ್ವಂತ ಅನುಭವ ಅಂದ್ರೆ ನಮ್ಮ ಹಿರಿಯರು, ನಿಮ್ಮ ಪೂರ್ವಿಕರ ಕೃಷಿ ಪದ್ಧತಿಯೇ ಸಾವಯವ ಪದ್ಧತಿ ಅದೇ ಸರ್. ರಾಸಾಯನಿಕ ಒಳಸುರಿಗಳೆಲ್ಲವೂ ಇತ್ತೀಚೆಗೆ ಬಂದದ್ದು. ನಿಮ್ಮ ಪೂರ್ವಿಕರು ಏನ್ ಮಾಡ್ತಾ ಇದ್ರು ಅದೇ ಮುಖ್ಯವಾಗಿ ಮಾಡ್ತಾ ಬಂದಿದ್ದೀರಿ. ಇದ್ರ ಜೊತೆಗೆ ನಿಮ್ಗೆ ಸರ್ಕಾರದ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಅದರಲ್ಲಿ ಯಾವ ಯೋಜನೆಗಳ ಲಾಭಗಳನ್ನ ತೆಗೆದುಕೊಳ್ತಾ ಇದ್ರಿ? ಯಾವ್ದು ಅನುಕೂಲವಾಗಿದೆ ನಿಮ್ಗೆ? ನಮಗೆ ಮೊದಲು ಸಸ್ಯಗೆ ಸ್ವಲ್ಪ ದುಡ್ಡು ಕೊಡ್ತಿದ್ರೆ ಯಾವ್ದೋ ಒಂದು ಬಾಳೆ ಸಸ್ಯನೋ ಅಥವಾ ಏನೋ ಮಾಡಿದಾಗ ಆ ಸಸ್ಯಿಂದನು ಒಂದಿಷ್ಟು ಹೆಲ್ಪ್ ಆಗೋದು, ಆಸರೆ ಕೊಡೋರು ಸ್ವಲ್ಪ. ಈಗ ನಾವು ಇತ್ತೀಚೆಗೆ ಹೊಸ ತಾಂತ್ರಿಕ ಅಂದ್ರೆ ಡ್ರಿಪ್ ಅನ್ನ ಅಳವಡಿಕೆ ಮಾಡ್ಕೊಂಡಿದ್ವಿ. NHM ಸ್ಕೀಮ್ ನಲ್ಲಿ ಡ್ರಿಪ್ಗೂ ಸ್ವಲ್ಪ ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನ ಕೊಟ್ಟಿದ್ದಾರೆ. ಸೊ ತೋಟಗಾರಿಕೆ ಇಲಾಖೆಯಿಂದ ಹನಿ ನೀರಾವರಿ ಪದ್ಧತಿಗೆ ಸಹಾಯ ಆಗಿದೆ, ಆಮೇಲೆ ಕೃಷಿ ಇಲಾಖೆಯಿಂದಲೂ ನೀವು ಸಹಾಯ ತಗೊಳ್ತಾ ಇದ್ದೀರಾ. ಜೊತೆಗೆ ನಿಮ್ಮ ಭಾಗದೊಳಗಿಡಿಗೆ ಸಿರಿಧಾನ್ಯಗಳ ಬೆಳೆಯೋದಾಗ್ಲಿ, ನೀವು ಅವುಗಳ ಪ್ರಯೋಗ ಮಾಡೋದು ಏನಾದ್ರು ಮಾಡ್ತಾ ಇದ್ರ? ಹೇಗೆ? ಡ್ರೈಲ್ಯಾಂಡ್ ನಲ್ಲಿ ಬೆಳಿತೀವಿ, ಆಶ್ರಿತ ಪ್ರದೇಶ ಏನಿರುತ್ತಲ್ಲ ಅಲ್ಲಿ ಸಿರಿಧಾನ್ಯ ನೀವು ಬೆಳಿತಾ ಇದ್ರಿ? ಏನೇನ್ ಬೆಳಿತಾ ಇದ್ರಿ? ಸಜ್ಜೆ, ನವಣಿ, ನಮ್ಮ ಮನೆಗೆಲ್ಲ ತೊಗರೆ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟು ಸಿರಿಧಾನ್ಯಗಳ ಬೆಳೆಯೋದು ಮತ್ತು ಅವುಗಳ ಬಳಕೆ ಮಾಡ್ಕೊಳ್ಳೋದು ನಿಮ್ಮಲ್ಲಿ ಉಳ್ಕೊಂಡಿದೆ, ಈಗಲೂ ಸಹಿತ ಇದೆ. ಹಾಗಾಗಿ ಜೊತೆಗೆ ತರಬೇತಿ ಅಂತ ನೀವು ವಿಶೇಷವಾಗಿ ಎಲ್ಲಾದರೂ ಹೋಗಿದ್ರ ಒಂದು 15 ದಿನ ತಿಂಗಳಗಟ್ಟಲೆ ಅಥವಾ? ಇಲ್ಲ ಸರ್. ಇಲ್ಲ, ಆತರದೇನಿಲ್ಲ. ಆತರದೇನಿಲ್ಲ, ನಮ್ಮ ಹಿರಿಯರ ಅನುಭವನೇ ನಮ್ಮ ಅನುಭವ. ಅಥವಾ ನೀವೇ ಏನಾದರೂ ತರಬೇತಿಗಳನ್ನು ನೀಡುವ? ಕೊಟ್ಟಿವಿ ಸರ್. ಕೊಟ್ಟಿದ್ರಿ? ಕೊಟ್ಟಿದ್ದೀವಿ. ಜೇನು ಸಾಕಾಣಿಕೆಯಲ್ಲಿ ಸಾಕಷ್ಟು ತರಬೇತಿಯನ್ನು ಕೊಟ್ಟಿದ್ದೀವಿ, ಸಾವಯವದಲ್ಲೂ ತರಬೇತಿಯನ್ನು ಕೊಟ್ಟಿದ್ದೀವಿ. ಜೇನು ಸಾಕಾಣಿಕೆ ಯಾವ ಪ್ರಮಾಣದಲ್ಲಿ ಇದೆ ಆನಂದ್ ರೆಡ್ಡಿ? ಸುಮಾರು ಈಗ ಒಂದು 20-30 ಬಾಕ್ಸ್ ಇದೆ. ಈಗಿದೆ, ಈಗಲೂ ಇದೆ. ಜೇನು ಸಾಕಾಣಿಕೆಯಿಂದ ನಿಮ್ಗೆ ಯಾವ ರೀತಿ ಲಾಭವಾಗ್ತಾ ಇದೆ? ತುಂಬಾ ಲಾಭ ಇದೆ ಸರ್. ಅಂದ್ರೆ ಈಗ ಜೇನು ಅದ್ರ ಉತ್ಪನ್ನ ಒಂದಾಗಿರ್ಬೋದು, ಆದ್ರೆ ಜೇನು ಹುಳುಗಳಿಂದ ನೀವು ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇರಬಹುದು. 20-30% ನಮ್ಮ ತೋಟದ ಇಳುವರಿ ಜಾಸ್ತಿ ಆಗುತ್ತೆ, ಗೊತ್ತೋ ಗೊತ್ತಿಲ್ಲನೇ ಜಾಸ್ತಿ ಆಗಿರ್ತದೆ. ಅದು ಪರಾಗಸ್ಪರ್ಶ ಮಾಡೋದ್ರಿಂದ ನಮ್ಮ ಕಾಯಿಗಳು ಕಟ್ಟಿಕೊಳ್ತವು, ನಮ್ಮ ಇಳುವರಿ ಮೇಲೆ ಒಳ್ಳೆ ಪರಿಣಾಮ ಬೀರುತ್ತೆ. ಅದ ನಂತರ ರೈತನಿಗೂ ಸ್ವಲ್ಪ ಆರ್ಥಿಕವಾಗಿ ಬರೆ ಕಮ್ಮಿ ಆಗುತ್ತೆ ಸರ್. ಇವತ್ತು ನಾವು ಒಂದೇ ಬಾಕ್ಸ್ ಏನಾದ್ರೂ ಸೇಲ್ ಮಾಡಿದ್ರೆ 2,000 ರೂಪಾಯಿ ಉಳಿತೈತೆ ಸರ್ ಒಂದು ರೈತನಿಗೆ. ಜೇನು ಸಾಕಾಣಿಕೆ ಜೇನನ್ನು ಮಾರಾಟ ಮಾಡಿ 20 ರೂಪಾಯಿ ಸೇಲ್ ಮಾಡಿದ್ರು 600-800 ರೂಪಾಯಿ 1 ಕೆಜಿ ಇದೆ. ಒಳ್ಳೆ ತುಪ್ಪ ಇನ್ನು ಮಾರ್ಕೆಟಲ್ಲಿ ನಮಗೂ ಸಿಗ್ತಾ ಇಲ್ಲ. ಅದೇ ಒರಿಜಿನಲ್ ತುಪ್ಪ ನಮ್ಮ ರೈತರ ಕಡೆಯಿಂದ ತಗೊಂಡಾಗ ಮಾತ್ರ 700-800 ರೂಪಾಯಿ ಹೋಗ್ಯವು. ಸೊ ಹಾಗಾಗಿ ಜೇನು ಸಾಕಾಣಿಕೆಯಿಂದ ಜೇನುತುಪ್ಪದಿಂದ ಲಾಭ ಆಗೋದಷ್ಟೇ ಅಲ್ಲದೆ ನಿಮ್ಮ ಬೇರೆ ಬೇರೆ ಬೆಳೆಗಳ ವರ್ಧನೆಗೆ ತುಂಬಾ ಪರಾಗಸ್ಪರ್ಶದಿಂದ ನಂದಲ್ಲ ಪಕ್ಕದ ರೈತರು ಎಲ್ಲರಿಗೂ ಉಪಯೋಗ ಆಗ್ತದೆ. ಎಲ್ಲರಿಗೂ ಸೊ ಹಾಗಾಗಿ ಜೇನು ಸಾಕಾಣಿಕೆ ಬಹಳ ಮುಖ್ಯ ಅಂತೀರ. ಮುಖ್ಯ ಮುಖ್ಯ ಸರ್. ಇವತ್ತು ಪ್ರತಿಯೊಬ್ಬ ರೈತ ಬೇಕಾಗಿರೋ ಜೇನು. ಇವತ್ತು ಇನ್ನೊಂದು 3 ವರ್ಷಕ್ಕೆ ಹೋದ್ರೆ ಆಹಾರ ಸಿಗಲ್ಲ ಅಂದ್ರೆ ಅದು ಜೇನು ಇಲ್ಲ ಅಂತ. ಜೇನು ಇಲ್ಲ ಅಂದ್ರೆ ಆಹಾರ ಇಲ್ಲ. ಆಹಾರ ಇಲ್ಲ ಇಲ್ಲ, ಇದು ಸತ್ಯ ಸರ್. ಜೇನು ಸಾಕಾಣಿಕೆ ಬಹಳ ಬೇಕು ಎಲ್ಲರಿಗೂ. ಅವಶ್ಯ ಎಲ್ಲರಿಗೂ ಅವಶ್ಯಕತೆ. ಸೊ ಈಗ ನೀವೇ ನಿಮ್ಮ ಈ ಕೊಪ್ಪಳದ ನಿಮ್ಮ ಸುತ್ತಮುತ್ತಲ ಭಾಗದಲ್ಲಿ ಜೇನು ಸಾಕಾಣಿಕೆ ಪ್ರಮಾಣ ಹೆಚ್ಚಾಗ್ತಿದೆಯಾ ಅಥವಾ ಕಡಿಮೆ ಆಗ್ತದೆ? ಹೆಚ್ಚಾಗ್ತಾ ಇದೆ ಸರ್. ಅಂದ್ರೆ ಆಸಕ್ತರು ಜಾಸ್ತಿ ಆಗ್ತಾ ಇದ್ದಾರೆ. ಸೊ ಅಂದ್ರೆ ಯಾರಿಗಾದ್ರೂ ಆಸಕ್ತಿ ಇದ್ರೆ ಜೇನಿನ ಇದನ್ನ ತರಬೇತಿ ಕೊಡ್ತೀವಿ, ಅವ್ರಿಗೆ ಬಾಕ್ಸ್ ಕೊಡ್ತೀವಿ ಸರ್. ಅವ್ರಿಗೆ ಏನು ಎಲ್ಲ ಅನುಕೂಲನೂ ಮಾಡ್ಕೊಡ್ತೀವಿ ಸಾಕ್ತಿವಂತ ಬಂದವ್ರಿಗೆ. ಅದು ಸರ್ಕಾರದಿಂದ ಸಹಾಯಧನನು ಸಿಗುತ್ತೆ ಅದಕ್ಕೆ. ಇವತ್ತು ನಾವು 4,500 ರೂಪಾಯಿ ಒಂದು ಬಾಕ್ಸ್ ತಗೊಂಡಾಗ ವಾಪಸ್ ಸರ್ಕಾರದಿಂದ 3,150 ರೂಪಾಯಿ ಅವನಿಗೆ ವಾಪಸ್ಸು ಸಬ್ಸಿಡಿ ರೂಪದಲ್ಲಿ ಬರುತ್ತೆ ಸರ್. ಆನಂದ ರೆಡ್ಡಿ ಅವರೇ, ನೀವು ಸಾವಯವ ಕೃಷಿಯಲ್ಲಿ ತೊಡ್ಕೊಂಡಿದ್ದೀರಿ, ಸಾವಯವ ಕೃಷಿನೇ ಮಾಡ್ತಾ ಇದ್ದೀರಿ, ಸಾವಯವ ಕೃಷಿ ಮಾಡೋರ್ಗೂ ಮಾರ್ಗದರ್ಶನ ಮಾಡ್ತಾ ಇದ್ರಿ. ನಿಮ್ಮ ಕುಟುಂಬ ಹೇಗೆ ಸಾಕ್ತಾ ಇದೆ ಈ ಕೃಷಿಯಿಂದನೇ? ನಮ್ಮ ಮಕ್ಕಳು ಅವರ ಎಜುಕೇಶನ್ ಮತ್ತೆ ನಿಮ್ಮ ಮುಂದಿನ ಪೀಳಿಗೆ ಯಾವ ದಿಕ್ಕಿನಲ್ಲಿ ಸಾಕ್ಬೇಕು ಅಂತ ನೀವು ಏನೇನು ಕನಸುಗಳನ್ನು ಕಂಡಿದ್ದೀರಿ? ಹೇಗೆ ಸಾಕ್ತಾ ಇದೆ? ಚೆನ್ನಾಗಿ ಸಾಕ್ತಾ ಇದೆ ಸರ್. ಎಲ್ಲರೂ ಉತ್ತಮವಾಗಿದ್ದೀವಿ, ಎಲ್ಲರೂ ಆರೋಗ್ಯಯುತವಾಗಿದ್ದೀವಿ, ಎಲ್ಲ ಮಕ್ಕಳು ಚೆನ್ನಾಗಿ ಓದ್ತಾ ಇದಾವೆ, ನಾವು ಒಳ್ಳೊಳ್ಳೆ ಸ್ಕೂಲ್ನಲ್ಲಿ ಓದಿಸ್ತಾ ಇದ್ದೀವಿ. ಇವತ್ತು ರೈತರ ಮಕ್ಕಳಂದ್ರೂ ನಾವು ಕಡಿಮೆ ಏನಿಲ್ಲ, ನಾವು ಒಳ್ಳೆ ಸ್ಕೂಲ್ನಲ್ಲಿ ಓದಿಸ್ತಾ ಇದ್ದೀವಿ ಮಕ್ಕಳ. ಒಳ್ಳೇದು ಆನಂದ ರೆಡ್ಡಿ ಅವರೇ. ಸಮಗ್ರ ಕೃಷಿಯನ್ನು ಮಾಡ್ತಾ ಅದರಲ್ಲೂ ವಿಶೇಷವಾಗಿ ಸಾವಯವ ಕೃಷಿ ಮಾಡ್ತಾ ಇದ್ದೀರಿ, ಜೇನು ಸಾಕಾಣಿಕೆ ಮಾಡ್ಕೊಂಡಿದ್ದೀರಾ, ಹೈನುಗಾರಿಕೆ ಮಾಡ್ಕೊಂಡಿದ್ದೀರಾ, ಆಮೇಲೆ ತೋಟಗಾರಿಕೆ ಬೆಳೆಗಳನ್ನೆಲ್ಲ ಮಾಡ್ಕೊಂಡಿದ್ದೀರಾ. ಈ ಭಾಗದಲ್ಲಿ ಸಾವಯವ ಕೃಷಿಕರು ಮತ್ತು ಪ್ರಗತಿಪರ ಕೃಷಿಕರು ಅಂತೇಳಿ ಹೆಸರುವಾಸಿಯಾಗಿದ್ದೀರಿ. ಮತ್ತಷ್ಟು ಯುವ ರೈತರಿಗೆ ಮುಂದೆ ಬರುವಂತಹ ಪೀಳಿಗೆಗೆ ನಿಮ್ಮ ಮಾರ್ಗದರ್ಶನ ಸಿಗಲಿ ಅಂತ ಆಶಿಸ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಸಮಗ್ರ ಕೃಷಿ ಅನುಭವ ಶ್ರೀ ಆನಂದ ರೆಡ್ಡಿ ಎಮ್ಮಡಿ ಅವರೊಂದಿಗೆ ಇದುವರೆಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಈಗ ಕೇಳೋಣ ಹವಾಮಾನ ವರದಿ. ಆಕಾಶವಾಣಿ ಕೇಳುಗ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ನಾನು ಡಾಕ್ಟರ್ ಶಾಂತಪ್ಪ ದುತ್ತುರ್ಗಾಮಿ ಅಂತ ಹೇಳಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಾನು ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ರೈತ ಬಾಂಧವರೇ, ಇವಾಗ ಜಿಲ್ಲೆಯ ಒಂದು ಹವಾಮಾನದ ಮುನ್ಸೂಚನೆ, ಈ ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಕೃಷಿ ಚಟುವಟಿಕೆಗಳನ್ನು ಯಾವ ರೀತಿ ಕೈಗೊಳ್ಳಬೇಕು ಅನ್ನೋದರ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮಗೆ ಇಲ್ಲಿವರೆಗೂ ಮುಂಗಾರಿನ ಮಳೆ ತುಂಬಾ ಚೆನ್ನಾಗಾಯಿತು, ಹಾಗೇನೆ ಇನ್ ಮುಂದೆ ಅಂದ್ರೆ ಇನ್ನೊಂದ್ 2 ದಿವಸದಲ್ಲಿ ನಮಗೆ ಈ ಮುಂಗಾರಿನ ಮಳೆ ಕೊನೆ ಆಗ್ತೈತೆ, ಹಾಗೆ ನಮಗೆ ಹಿಂಗಾರಿನ ಮಳೆ ಪ್ರಾರಂಭ ಆಗುವ ಒಂದು ಸಂದರ್ಭ. ಸೊ ಅಂದ್ರೆ ಈ ಮುಂಗಾರು ಮಳೆ ಅಂದ್ರೆ ನಮಗೆ ಜೂನ್ ಲಿಂದ ಸೆಪ್ಟೆಂಬರ್ ಕೊನೆಯ ವಾರದವರೆಗೂ ಈ ಯಾವುದೇ ಒಂದು ಮಳೆ ಬರುತ್ತಲ್ಲ ಅದಕ್ಕೆ ನಾವು ಮುಂಗಾರು ಮಳೆ ಅಂತ ಕರಿತೀವಿ. ಈ ಮಳೆ ತುಂಬಾ ಚೆನ್ನಾಗಿ ಆಯ್ತು, ಹಾಗೇನೆ ಕೆಲವೊಂದು ಕಡೆ ಜಾಸ್ತಿ ಆಗಿತ್ತು, ಸುಮಾರು 20-30% ನಮಗೆ ಹೆಚ್ಚಿನ ಮಳೆ ದಾಖಲಾಯ್ತು. ಹಾಗೇನೆ ಮುಂದಿನ ಒಂದು ವಾರದಲ್ಲಿ ಯಾವ ರೀತಿ ಒಂದು ಈ ಮಳೆ ಇರುತ್ತಪ್ಪ ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಸಾಧಾರಣದಿಂದ ಮಧ್ಯಮದವರೆಗೆ ಮಳೆ ಬರುವ ಸಾಧ್ಯತೆಗಳು ಕಾಣಿಸ್ತಾ ಇದಾವೆ. ಈ ಒಂದು ಮಳೆ ಮುನ್ಸೂಚನೆಯನ್ನು ಇಟ್ಟುಕೊಂಡು ರೈತ ಬಾಂಧವರು ಯಾವ ರೀತಿ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಬೇಕಪ್ಪ ಅಂತಂದ್ರೆ, ಮುಖ್ಯವಾಗಿ ನಮಗೆ ಹತ್ತಿ ಬೆಳೆಯಲ್ಲಿ ಏನಾಗುತ್ತಂದ್ರೆ ಈ ಒಂದು ಅಕ್ಟೋಬರ್ ಅಥವಾ ನವೆಂಬರ್ ನಲ್ಲಿ ನಮಗೆ ಕೆಂಪು ರೋಗ ಬರುವ ಸಾಧ್ಯತೆಗಳಿರ್ತವೆ. ಆ ಒಂದು ರೋಗದ ಒಂದು ಹತೋಟಿಗಾಗಿ ನಾವು ಹತ್ತಿ ಬೆಳೆಗೆ ಮ್ಯಾಗ್ನೀಸಿಯಂ ಸಲ್ಫೇಟ್ ಮತ್ತು 19-19 10 ಗ್ರಾಮ್ ನಾವು 3 ಸಲ ಸಿಂಪರಣೆ ಮಾಡಬೇಕು, ಹೂವಾಡುವ ಹಂತ, ಕಾಯಿ ಕಟ್ಟುವ ಹಂತ ಹಾಗೂ ಕಾಯಿ ಬಲಿಯುವ ಹಂತದಲ್ಲಿ. ಸೊ ಇದನ್ನ ಒಂದು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನ ಕೈಗೊಳ್ಬೇಕಾಗತ್ತೆ. ಹಾಗೇನೆ ಯಾವುದೇ ಒಂದು ಈ ಬೆಳೆ ಈಗ ಸುಮಾರು 3 ತಿಂಗಳ ಒಂದು ಬೆಳೆ ಆಗಿತ್ತಪ್ಪ ಅಂತಂದ್ರೆ ನಾವು ಮೇಲುಗೊಬ್ಬರವಾಗಿ ಪ್ರತಿ ಎಕರೆಗೆ 35 ಕೆಜಿ ಯೂರಿಯಾ ಮತ್ತು 15 ಕೆಜಿ ಪೊಟ್ಯಾಶ್ ರಸಗೊಬ್ಬರಗಳನ್ನ ಕೊಡಬೇಕು. ಆಮೇಲೆ ಭತ್ತದಲ್ಲಿ ನಮಗೆ ಮುಖ್ಯವಾಗಿ ಈ ಬೆಂಕಿ ರೋಗದ ಬಾಧೆ ಕಂಡು ಬರ್ತಾ ಇದೆ, ಅದಕ್ಕಾಗಿ 1 ಗ್ರಾಂ ಕಾರ್ಬನ್ ಡೈಜಿಮ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಒಂದು 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನ ಕೈಗೊಳ್ಬೇಕು. ಇಲ್ಲಾದ್ರೂ ಆನೆಕೊಂಬು ಅಥವಾ ಕಣೆ ನೊಣದ ಒಂದು ಹಾವಳಿ ಜಾಸ್ತಿ ಆಗಿತ್ತಂದ್ರೆ ಅದಕ್ಕೆ 2.5 ಮಿಲಿಲೀಟರ್ ಕಾರ್ಬೋಸ್ಪ್ಯಾನ್ 25 ECM ಅನ್ನ ನಾವು ಸಿಂಪರಣೆ ಮಾಡಬೇಕು. ಇಲ್ಲಪ್ಪ ಅಂದ್ರೆ 10 ಕೆಜಿ ಕಾರ್ಬೋಫ್ಯೂರಾನ್ 3G ಅಂತ ಹೇಳ್ತೀವಲ್ಲ ಅದು 1 ಎಕರೆಗೆ ನಾವು ಹಾಕ್ಬಹುದು. ಹಾಗೇನೆ ತೊಗರಿ ಬೆಳೆಯಲ್ಲಿ ಮುಖ್ಯವಾಗಿ ನಾವು ಈ ಒಂದು 50 ದಿವಸದ ಒಂದು ಬೆಳೆ ಇತ್ತಂದ್ರೆ ಅದಕ್ಕೆ ಮೇಲ್ಭಾಗದ ಅಂದ್ರೆ 5-6 ಸೆಂಟಿಮೀಟರ್ ಅಷ್ಟು ಮೇಲ್ಭಾಗದ ಒಂದು ಕುಡಿಯನ್ನ ಚಿವುಟುವುದರಿಂದ ಕವಲುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಈ ಕುಡಿ ಚಿವುಟಿದ ನಂತರ ನಾವು 10 ಗ್ರಾಂ 19 ಆಲ್ ಅನ್ನ ಸಿಂಪರಣೆ ಮಾಡಬೇಕಾಗತ್ತೆ. ಇದರಿಂದ ನಾವು ಪೋಷಕಾಂಶಗಳ ಲಭ್ಯತೆ ಮತ್ತು ಒಳ್ಳೆ ಇಳುವರಿಯನ್ನು ಬರಲಿಕ್ಕೆ ಸಾಧ್ಯ ಆಗತ್ತೆ. ಹಾಗೇನೆ ಎಲ್ಲಾದರೂ ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಅತಿಯಾದ ಮಳೆಯಿಂದ ಬೇರು ಕೊಳೆ ರೋಗ ಅಥವಾ ಸಿಡಿ ರೋಗದ ಒಂದು ಹಾವಳಿ ಏನರ ಕಂಡು ಬಂದಿತ್ತಂದ್ರೆ ಅದಕ್ಕೆ ನಾವು 2 ಗ್ರಾಂ ಕಾರ್ಬನ್ ಡೈಜಿಮ್ 50 WP ಅನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಹಾಗೇನೆ ತಮ್ಮ ತೊಗರಿ ಹೊಲದಲ್ಲಿ ಎಲ್ಲಾದ್ರೂ ಈ ಗೊಡ್ಡು ರೋಗದ ಬಾಧೆ ಏನಾದ್ರು ಕಂಡು ಬಂದಿತ್ತಂದ್ರೆ ಅದಕ್ಕೆ ನಾವು ಏನ್ ಮಾಡ್ಬೇಕಂತಂದ್ರೆ ಅಂತ ಗಿಡಗಳನ್ನ ಕಿತ್ತಿ ನಾಶಪಡಿಸಬೇಕು. ಯಾಕಂದ್ರೆ ಅದು ಗಿಡದಿಂದ ಗಿಡಕ್ಕೆ ತುಂಬಾ ಸ್ಪ್ರೆಡ್ ಆಗುವ ಒಂದು ಸಾಧ್ಯತೆಗಳಿರ್ತವೆ. ಸೊ ಈ ರೀತಿ ಮಾಡಿದ ಮೇಲೆ ನಾವು ಮುಂಜಾಗ್ರತ ಕ್ರಮವಾಗಿ 1 ಮಿಲಿಲೀಟರ್ ಸ್ಪೈರೋಮೆಸಿಫೆನ್ 39.5 ECM ಅನ್ನ ಅಥವಾ 0.5 ಮಿಲಿಲೀಟರ್ ಮಿಲ್ಬೆಮೆಕ್ಟಿನ್ 10 ECM ಅನ್ನ ಪ್ರತಿ ಲೀಟರ್ ನೀರಿಗೆ ಬರೆಸಿ ಸಿಂಪರಣೆಯನ್ನ ಮಾಡಬೇಕು. ಹಾಗೇನೆ ಶೇಂಗಾ ಬೆಳೆಯಲ್ಲಿ ಈ ಒಂದು ಹಸಿರು ಕೀಡಿ ಸ್ಪೋಡಾಪ್ಟರ್ ಕಾಣಿಸ್ತಾ ಇದೆ, ಅದಕ್ಕಾಗಿ ನಾವು ಜೈವಿಕ ನಿಯಂತ್ರಣಕ್ಕೆ ಹೋಗೋದಾದ್ರೆ 4 ಗ್ರಾಂ ಮೆಟಾರೈಸಮ್ ರಿಲೆ ಅಥವಾ 2 ಗ್ರಾಂ ಇಮ್ಮೆಕ್ಟಿನ್ ಬೆಂಜೈಟ್ 5 SG ಅನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬರೆಸಿ ಸಿಂಪರಣೆಯನ್ನ ಮಾಡಬೇಕು. ಹಾಗೇನೆ ಹೂ ಬಿಡುವ ಒಂದು ಹಂತದಲ್ಲಿ ನಾವು ಪ್ರತಿ ಎಕರೆಗೆ 5 ಕಿಲೋಗ್ರಾಂ ಸಾರಜನಕವನ್ನ ಮೇಲುಗೊಬ್ಬರವಾಗಿ ಕೊಡುವುದು ಉತ್ತಮ. ಮತ್ತು ಇನ್ನು ಮೆಣಸಿನಕಾಯಿ ಗಿಡದಲ್ಲಿ ಬೂದಿ ರೋಗ ಏನಾದರೂ ಕಂಡು ಬಂತಪ್ಪ ಅಂತಂದ್ರೆ ಅವಾಗ ನಾವು 0.4 ಗ್ರಾಂ ಮೈಕ್ಲೋಬಿಟಾನಿಲ್ ಅಂತಿದೆ ಅದನ್ನ ಪ್ರತಿ ಲೀಟರ್ ನೀರಿಗೆ ಬರೆಸಿ ಸಿಂಪರಣೆಯನ್ನ ಮಾಡಬೇಕು. ಮತ್ತು ಈ ಒಂದು ಮೆಣಸಿನ ಗಿಡದಲ್ಲಿ ಸಣ್ಣ ಸಣ್ಣ ಕಾಯಿ ಆಗಲಿ ಅಥವಾ ಹೂವು ಉದುರುವುದೇನಾದರೂ ಕಂಡು ಬಂತಪ್ಪ ಅಂತಂದ್ರೆ ಅದಕ್ಕಾಗಿ ನಾವು 5 ಮಿಲಿಲೀಟರ್ ನ್ಯಾಪ್ತಲಿನ್ ಎಸ್ಟಿಕ್ ಎಸಿಡ್ ಅನ್ನ ಪ್ರತಿ 100 ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡಬೇಕು. ಸೊ ಇದರಿಂದ ಹೂ ಉದುರುವುದನ್ನ ನಾವು ನಿಯಂತ್ರಣಕ್ಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ಟೊಮೆಟೊ ಬೆಳೆಯಲ್ಲಿ ಈ ಕಾಯಿ ಕೊರಕದ ಬಾಧೆ ಏನಾದರೂ ಕಂಡು ಬಂತಂದ್ರೆ ಅದಕ್ಕೆ 1 ಗ್ರಾಂ ಥಯೋಡೆಕಾರ್ಬ್ 75 WP ರೂಪದಲ್ಲಿರುವುದನ್ನ ಇಲ್ಲಪ್ಪ ಅಂತಂದ್ರೆ ಈ ಇಮಾಮೆಕ್ಟಿನ್ ಬೆಂಜೈಟ್ ಅನ್ನು ಸಹ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕಾಗತ್ತೆ. ಹಾಗೇನೆ ಸೂರ್ಯಕಾಂತಿ ಬೆಳೆಯಲ್ಲಿ ಎಲೆ ತಿನ್ನುವ ಕೀಟದ ಒಂದು ಹಾವಳಿಗಾಗಿ ನಾವು 2 ಮಿಲಿಲೀಟರ್ ಕ್ರಿನಲ್ ಪಾಸ್ 25 ECM ರೂಪವನ್ನ ಇಲ್ಲಪ್ಪ ಅಂದ್ರೆ 0.1 ಮಿಲಿಲೀಟರ್ ಸ್ಪೈನೋಸ್ಯಾಡ್ 45 ECM ರೂಪದಲ್ಲಿರೋದನ್ನ ಪ್ರತಿ ಲೀಟರ್ ನೀರಿಗೆ ಬರೆಸಿ ಸಿಂಪರಣೆಯನ್ನ ಮಾಡಬೇಕು. ಹಾಗೆ ನೆಕ್ರೋಸಿಸ್ ರೋಗ ಏನಾದರೂ ಕಂಡು ಬಂತಪ್ಪ ಈ ಸೂರ್ಯಕಾಂತಿಯಲ್ಲಿ ಅಂದ್ರೆ ಅದಕ್ಕೆ ಹತೋಟಿಗಾಗಿ ನಾವು 0.25 ಮಿಲಿಲೀಟರ್ ಇಮಿಡಾಕ್ರೋಪಿಡ್ 17.8 SL ರೂಪ ಅನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಮತ್ತು ಜಾನುವಾರುಗಳ ಒಂದು ಸಾಕಾಣಿಕೆಯಲ್ಲಿ ಅವಾಗ ಚುಚ್ಚುಮದ್ದುಗಳನ್ನ ಹಾಕಿಸ್ತಾ ಇರಬೇಕಾಗತ್ತೆ. ಯಾಕಂದ್ರೆ ಮುಂಗಾರು ಮಳೆಯಲ್ಲಿ ಅತಿಯಾದ ಮಳೆಯಿಂದ ಕೆಲವೊಂದು ರೋಗಗಳು ಬರುವ ಸಾಧ್ಯತೆಗಳಿರ್ತವೆ ಮತ್ತು ಚಳಿಗಾಲದಲ್ಲಿ ಸಹ ಕೆಲವೊಂದು ರೋಗಗಳು ಬರುವ ಸಾಧ್ಯತೆಗಳಿರುವುದರಿಂದ ಅವಾಗವಾಗ ನಾವು ಈ ಜಾನುವಾರುಗಳಿಗೆ ಲಸಿಕೆಗಳನ್ನ ಹಾಕಿಸ್ತಾ ಇರಬೇಕಾಗತ್ತೆ. ಹಾಗೇನೆ ಜಾನುವಾರುಗಳಿಗೆ ಬೇಸಿಗೆಯಲ್ಲಿ ಈ ಒಂದು ಮೇವಿನ ಲಭ್ಯತೆ ಇರುವ ಹಾಗೆ ತಾವು ಒಳ್ಳೆ ಬೆಳೆಗಳನ್ನ ಬೆಳೆದು ಸಂಗ್ರಹಿಸಿಕೊಂಡು ನಾವು ಬೇಸಿಗೆಯಲ್ಲಿ ಈ ಒಂದು ಮೇವನ್ನು ಕೊಡುವುದರಿಂದ ಒಳ್ಳೆಯ ಹಾಲಿನ ಇಳುವರಿಯನ್ನು ಸಹ ಪಡೆಯಬಹುದು. ಹಾಗೇನೆ ರೈತ ಬಾಂಧವರೇ, ಮುಂದಿನ ಒಂದು ವಾರದಲ್ಲಿ ನಮಗೆ ಈಗ ಸದ್ಯಗೆ 1-2 ದಿವಸ ಮಳೆ ಬರುವ ಸಾಧ್ಯತೆಗಳು ಕಡಿಮೆ, ಬಂದರೂ ಎಲ್ಲಾದರೂ ಸ್ವಲ್ಪ ಪ್ರಮಾಣದಲ್ಲಿ ಬರಬಹುದು. ಇದರ ಒಂದು ಮುನ್ಸೂಚನೆ ಇಟ್ಟುಕೊಂಡು ತಮ್ಮ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿ ನಾನು 1-2 ಕೃಷಿ ಸಲಹೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ಸಂದೇಶವಿದು ಬೇಗ ಡಾಕ್ಟರ್ ಶಾಂತಪ್ಪ ದುತ್ತರಗಾವಿ ಅವರಿಂದ ಹವಾಮಾನ ವರದಿ ಕೇಳಿದ್ರಿ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. ಹಮ್ನೆ ಫಸಲ್ ಭೀಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ವಿಶ್ವಾಸ ಹೆಚ್ಚಾಗುತ್ತೆ, ಸವಲತ್ತುಗಳು ಹೆಚ್ಚಾದಾಗ ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ ಮಾಜಿ ಪಾಲಿಸಿ ಮಾಜಾ ಹತ್ತಿ. ವಿಶ್ವಾಸ ಹೆಚ್ಚಾಗುತ್ತದೆ, ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ ಎನ್ ಪಾಲಿಸಿ ಎನ್ ಕೈಯಲ್ಲಿ, ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ಬೀದಿಗೆ ಸೆದ ಕಸವು ಚರಂಡಿ ಸೇರಲೇಬೇಕು, ಕಸವು ಕಟ್ಟಿ ಚರಂಡಿ ನೀರು ಮಲೆಯಲೇಬೇಕು, ಸೊಳ್ಳೆ ಬೆಳೆಯಲೇಬೇಕು, ನಾತ ಹರಡಲೇಬೇಕು. ಡೆಂಗ್ಯು ಬಂದಾಯಿತು, ಹೊಲಸು ನಾರ ತೊಡಗಿತು, ಪೌರ ಕಾರ್ಮಿಕರ ಚಿಂತೆ ಜಾಸ್ತಿಯಾಯಿತು. ಬೀದಿಗೆ ಸೆದ ಕಸವು ಚರಂಡಿ ಸೇರಲೇಬೇಕು. ಕಸವನ್ನು ಎಲ್ಲೆಂದರಲ್ಲಿ ಎಸೆಯಬೇಡಿ, ಸ್ವಚ್ಛತೆಯನ್ನು ಕಾಪಾಡಿ, ಮರೆಯದಿರಿ ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಸೇವೆ. ಅರೆ ಅರೆ ಅರೆ, ಕ್ಯಾ ಕರ್ ರಹಾ ಹೈ ಇಧರ್ ಇಧರ್ ಇಧರ್, ಹಮ್ ಬೋಲ್ ರಹಾ ಹೈ ತೇರೆ ಬೀಜೂ ಕಾ ಪುತಲಾ ಬೋಲ್ ರಹಾ ಹೈ. ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ, ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾಯೆ. ಮತಲಬ್? ದೇಖ್ ಬೇಟಾ, ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ, ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೆಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ. ಅರೆ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥೀ, ಶುದ್ಧತಾ ಝಲಕ್ತಿ ಥೀ, ಹಾ ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್ ಭೀ. ಅರೆ ಪಹಲಿ ವಾಲಿ ಬಾತ್ ಕಹಾಂ, ಪರ ಹಮ್ ತೋ ಸಭೀ ಡಾಲೆ ಹೈ. ಸಬ್ ನಹೀ, ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೆ ಹೈ, ಖರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೆ ಹೈ. ಸಚ್ ಹೈ? ರೆ ಬೇಟೆ, ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೆ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ. ಠೀಕ್ ಹೈ ಭಾಯಿ, ಮೈ ಭೀ ಆಜ್ ತೋ ಜೈವಿಕ್ ಖೇತಿ ಶುರೂ ಕರೂಂಗಾ. ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ, ಪರಂಪರಾಗತ್ ಖೇತಿ. ರೈತ ಬಂದವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ, 100.5 ಮೆಗಾಹರ್ಟ್ಸ್ಗಳ ತರಂಗಾಂತರಗಳಲ್ಲಿ. ಈಗ ಕೇಳೋಣ ರೈತರಿಗೆ ಸಲಹೆ. ಶ್ರೋತೃಗಳಿಗೆಲ್ಲ ನಮಸ್ಕಾರ. ನಾನು ಡಾಕ್ಟರ್ ಶಿಲ್ಪಾ ಹೆಚ್, ಹಗರಿ ಕೃಷಿ ಮಹಾವಿದ್ಯಾಲಯದ ಆಹಾರ ವಿಜ್ಞಾನ ಮತ್ತು ಪೋಷಣಾ ವಿಭಾಗದ ಸಹ ಪ್ರಾಧ್ಯಾಪಕಿ. ಇವತ್ತಿನ ವಿಷಯ ಲಂಬ ಪೌಷ್ಟಿಕ ಉದ್ಯಾನ. ಇತ್ತೀಚೆಗೆ ಲಂಬ ಕೃಷಿ ಅಥವಾ ಉದ್ಯಾನದ ಪರಿಕಲ್ಪನೆ ಸ್ಥಿರ ಜೀವನಕ್ಕಾಗಿ ನವೀನ ಪರಿಹಾರವಾಗಿ ಜನಪ್ರಿಯತೆಯನ್ನ ಗಳಿಸ್ತಾ ಇದೆ ಅನ್ಬಹುದು. ಒಂದ್ ವೇಳೆ ನೀವು ಅಪಾರ್ಟ್ಮೆಂಟ್ ಅಥವಾ ಉಪನಗರದ ಮನೆ ಅಥವಾ ಯಾವುದೇ ನಗರಗಳಲ್ಲಿ ವಾಸಿಸ್ತಾ ಇರಲಿ, ನಿಮ್ಮ ವಾಸಸ್ಥಳದಲ್ಲಿ ಲಂಬ ಕೃಷಿ ಹೇಗೆ ಪ್ರಾರಂಭಿಸಬಹುದು ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಜನಸಾಂದ್ರತೆಯುಳ್ಳ ಪ್ರದೇಶಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ, ಹಾಗೇನೆ ಆಹಾರದಲ್ಲಿ ಆಹಾರ ಪದ್ಧತಿಯಲ್ಲಿ ಬದಲಾವಣೆಗಳು ಸಹ ಸಹಜವಾಗಿಯೇ ಕಂಡುಬರ್ತಾ ಇದೆ. ಆಹಾರ ಉತ್ಪಾದನೆಯ ಬೆನ್ನತ್ತಿ ನಾವು ಹೆಚ್ಚೆಚ್ಚು ರಾಸಾಯನಿಕಗಳನ್ನ ಬಳಸಿ ಕೀಟ ರೋಗದಿಂದ ಮುಕ್ತವಾಗಿರ್ತಕ್ಕಂಥ ತರಕಾರಿಗಳನ್ನ ಧಾನ್ಯಗಳನ್ನ ಬೆಳೀತಕ್ಕಂಥ ಪ್ರಯತ್ನ ನಿರಂತರವಾಗಿ ಸಾಗ್ತಾನೆ ಇದೆ. ಇನ್ನೊಂದ್ ಕಡೆ ಮಣ್ಣಿನ ಫಲವತ್ತತೆನೂ ಕಡಿಮೆ ಆಗ್ತಾನೆ ಹೋಗ್ತಾ ಇದೆ. ಇಂಥ ಇಕ್ಕಟ್ಟಿನ ಪರಿಸ್ಥಿತಿಯೊಳಗ ನಮ್ಮ ಮನೆಗೆ ಬೇಕಾಗಂತಹ ತರಕಾರಿಗಳನ್ನು ನಾವು ಹೇಗೆ ಬೆಳೆಸ್ಕೊಳ್ಳೋಣ ಅನ್ನೋಂತ ಒಂದು ಸ್ವಾವಲಂಬಿ ಮನಸ್ಸಿನ ಮಹಿಳೆಯರು ಅಥವಾ ಮಹನೀಯರಿಗೆ ಒಂದು ವರದಾನ ಅಂದ್ರೆ ಲಂಬ ಉದ್ಯಾನ ಅಂತ ಅನ್ಬಹುದು. ಈ ಲಂಬ ಉದ್ಯಾನವನ್ನ ಆಂಗ್ಲ ಭಾಷೆಯಲ್ಲಿ ವರ್ಟಿಕಲ್ ಗಾರ್ಡನ್ ಅಂತ ಕರೀತಾರೆ. ಕೆಲವೊಂದು ಅಧ್ಯಯನಗಳ ಪ್ರಕಾರ 2050 ಹೊತ್ತಿಗೆ ಗ್ರಾಮವಾಸಿಗಳಲ್ಲಿ 80% ಜನ ಸಿಟಿಗಳಿಗೆ ಪಟ್ಟಣಗಳಿಗೆ ಹೋಗ್ತಾರೆ ಅನ್ನೋ ಒಂದು ಸ್ಟಡೀಸ್ ಹೇಳ್ತಾ ಇದೆ. ಹೀಗಾದಾಗ ಜಾಗದ ಲಭ್ಯತೆ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ ಅಂತನ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗೇನೆ ಭಾರತ ಜನಸಂಖ್ಯೆ ಬೆಳವಣಿಗೆಯಲ್ಲಿ ಈಗಾಗಲೇ ಚೈನಾನ ಹಿಂದಿಕ್ಕಿ ಮುಂದೆ ಹೋಗ್ತಾ ಇದೆ. ಹೀಗಿರುವಾಗ ಕಡಿಮೆ ಜಾಗದಲ್ಲಿ ಹೆಚ್ಚು ಬೆಳೆಯುವ ಮಣ್ಣಿಲ್ಲದ ಕೃಷಿಗೆ ಭವ್ಯ ಭವಿಷ್ಯತ್ ಇದೆ ಅಂತಾನು ನಾವು ಗಮನಿಸಬಹುದು. ಸುವ್ಯವಸ್ಥಿತವಾದಂತಹ ಪರಿಸರದಲ್ಲಿ ಒಂದರ ಮೇಲೆ ಒಂದು ಸೇರಿಸಿಟ್ಟು ಏನು ಸ್ಥಳೀಯವಾಗಿ ಸಿಗುವಂತ ಸಂಪನ್ಮೂಲಗಳನ್ನ ಉಪಯೋಗಿಸಿಕೊಂಡು ಬಾಟಲ್ಗಳು, ಚೀಲಗಳು, PVC ಪೈಪ್ಗಳು ಇವುಗಳನ್ನ ಬಳಸಿಬಿಟ್ಟು ತರಕಾರಿ ಹೂವು ಬೆಳೆಯುವಂತ ಒಂದು ವ್ಯವಸ್ಥೆ. ಇವುಗಳಲ್ಲಿ ಮಣ್ಣಿಲ್ದಂಗೆ, ಹಾಗೆ ಕೃತಕ ಬೆಳಕು, ಕೇವಲ ನೀರಿನಲ್ಲೇ, ಹೀಗೆ ನಾವು ವಿವಿಧ ತಾಂತ್ರಿಕತೆಗಳನ್ನು ಉಪಯೋಗಿಸಿಕೊಂಡು ತರಕಾರಿ ಕೃಷಿಯನ್ನ ಮಾಡುವಂತ ವ್ಯವಸ್ಥೆನೆ ಲಂಬ ಉದ್ಯಾನ ಅಂತ ಅನ್ಬಹುದು. ಮನೆಗೋಸ್ಕರ ತರಕಾರಿ ಬೆಳೆಯುವಂತ ವೈಯಕ್ತಿಕ ತೋಟ ಹಾಗೂ ಈ ತೋಟದ ಬೆಳೆಯನ್ನೇ ಮಾರಿ ಜೀವನ ಸಾಗಿಸುವಂತ ವಾಣಿಜ್ಯ ಮಟ್ಟದಲ್ಲಿ ತೋಟಗಾರಿಕೆಯನ್ನು ಸಹ ನಾವು ಕೈಗೊಂಡು ಲಾಭವನ್ನು ಗಳಿಸಬಹುದು. ಮಣ್ಣು ಸಹಿತ ನೆಟ್ಟನೆ ಒಂದು ತೋಟನ ಬೆಳಿಬಹುದಾದ್ರೂ ಮಣ್ಣಿಲ್ಲದೆ ಬೆಳೆಯುವ ತೋಟ ಎಂಬ ಪರಿಕಲ್ಪನೆಗೆ ಸಂಶೋಧನೆಯು ನಡೀತಾನೆ ಇದೆ. ಅವುಗಳಿಗೆ ಉದಾಹರಣೆಯನ್ನು ನಾನು ಹೇಳುವುದಲ್ಲಿ ಜಲಕೃಷಿ ಇರಬಹುದು, ಪವನ ಕೃಷಿ ಇರಬಹುದು, ಇವುಗಳಿಗೆ ಹೆಚ್ಚು ಹೆಚ್ಚು ಒತ್ತು ಕೊಡ್ತಕ್ಕಂತ ಒಂದು ಸಂದರ್ಭ ಈಗ ಬಂದೊದಗಿದೆ ಅಂತ ಹೇಳ್ಬಹುದು. ಹಾಗಿದ್ರೆ ಜಲ ಕೃಷಿ ಅಂದ್ರೆ ಏನು, ಪವನ ಕೃಷಿ ಅಂದ್ರೆ ಏನು, ಅಕ್ವಾಪೋನಿಕ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋದಾದ್ರೆ, ಜಲ ಕೃಷಿ ಅಂದ್ರೆ ಸಸಿಗಳನ್ನ ನೀರಿನಲ್ಲಿ ಬೆಳೆಸೋದು ಅಂತ ಅರ್ಥ. ಬೇರುಗಳಿಂದ ಹೀರಲ್ಪಡ್ತಕ್ಕಂಥ ನೀರಿಗೆ ಪೋಷಕಾಂಶಗಳ ಮಿಶ್ರಣನ ಹಾಕೋದು, ಅದರ ಮುಖಾಂತರ ಗಿಡಗಳನ್ನ ಬೆಳೆಸೋದು. ಕೆಲವೊಂದ್ಸರ್ತಿ ಉಸುಕು, ಮರಳು ಮುಂತಾದ ಮಾಧ್ಯಮಗಳನ್ನು ಸಹ ನಾವು ಇಲ್ಲಿ ಬಳಸಬಹುದು. ಈ ಜಲ ಕೃಷಿ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದೆ. ಬೆಬಿಲೋನಿಯಾದ ತೂಗು ತೋಟ ಮತ್ತು ಚೀನಾದ ತೇಲುವ ತೋಟ ಇವಕ್ಕೆ ಉದಾಹರಣೆ ಅಂತ ಹೇಳ್ಬಹುದು. ಅವಾಗಿನಿಂದಲೂ ವಿಜ್ಞಾನಿಗಳು ಈ ಪರಿಕಲ್ಪನೆಯ ಮೇಲೆ ಸಂಶೋಧನೆ ನಡೆಸ್ತಾನೆ ಬಂದಿದ್ದಾರೆ. ಹಾಲೆಂಡು, ಆಸ್ಟ್ರೇಲಿಯಾ, ಜರ್ಮನಿ ಈ ದೇಶಗಳು ಜಲ ಕೃಷಿಯನ್ನ ಅಳವಡಿಸಿಕೊಂಡು ಒಳ್ಳೆ ಫಲಿತಾಂಶನ ಸಹ ತಗೊಂಡಿದ್ದಾರೆ. ಹಾಗೆ ಪವನ ಕೃಷಿ ಅಂದ್ರೆ ಏನು ಅನ್ನೋದಾದ್ರೆ, ಇದರಲ್ಲಿ ಹೆಸರೇ ಹೇಳೋ ತರ ಸಸ್ಯಗಳ ಬೇರುಗಳು ಗಾಳಿಯಲ್ಲಿ ಇರುತ್ತವೆ. ನಿಯಮಿತವಾಗಿ ಸಸಿಗಳ ಬೇರುಗಳಿಗೆ ಪೋಷಕಾಂಶಗಳ ಮಿಶ್ರಣ ಸಿಂಪಡಿಸ್ತಾ ಇರ್ತಾರೆ. ಅಕ್ವಾಫೋನಿಕ್ ಅಂದ್ರೆ ಏನು ಅನ್ನೋದನ್ನ ನಾವು ನೋಡೋದಾದ್ರೆ, ಕೆರೆ ಅಥವಾ ಹೊಂಡ ಆಧಾರಿತ ಕೃಷಿ ಇದು. ಇದರಲ್ಲಿ ಮೀನು ಮತ್ತು ಜಲ ಕೃಷಿಯ ಸಂಗಮ ಅಂತ ಹೇಳ್ಬಹುದು. ಇದನ್ನು ಕೆರೆ ಹೊಂಡದಲ್ಲಿ ನೀರನ್ನ ಜಲ ಕೃಷಿಗೆ ಉಪಯೋಗಿಸಿ ಸೋರಿಕೆಯಾದಂತ ನೀರನ್ನ ಮರುಬಳಕೆ ಮಾಡ್ತಾರೆ. ಇಲ್ಲಿ ಲಂಬ ಉದ್ಯಾನಕ್ಕೆ ಏನೇನು ಮೂಲಭೂತ ಅವಶ್ಯಕತೆಗಳು ಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಳೋದಾದ್ರೆ, ಇಲ್ಲಿ ಮುಖ್ಯವಾಗಿ ಹಸಿರು ಮನೆ, ಜೀವಂತ ಗೋಡೆ ಅಥವಾ ಹಸಿರು ಗೋಡೆ ಅಂತ ಹೇಳ್ತೀವಿ, ಚೌಕಾಕಾರದ ಫ್ರೇಮ್ ಅಂತ ಹೇಳ್ತೀವಿ, ಗೋಪುರಾಕಾರದ ರಚನೆ ಅಂತ ಹೇಳ್ತೀವಿ, ಹಾಗೆ ವಾತಾವರಣದ ನಿರ್ವಹಣೆ ಅಂತ ಹೇಳ್ತೀವಿ. ಇವಿಷ್ಟು ಮುಖ್ಯವಾಗಿ ಬೇಕಾದಂತವು ಅವಶ್ಯಕತೆಗಳು. ಹಸಿರು ಮನೆ ಅಂತಂದಾಗ, ಹಸಿರು ಮನೆಯಲ್ಲಿ ನೆರಳಾತೀತ ಕಿರಣಗಳನ್ನ ತಡೆ ಹಿಡಿದು ಇಂಗಾಲದ ಡೈಆಕ್ಸೈಡ್ ನ ಪ್ರಮಾಣನ ಹೆಚ್ಚಾಗೋ ತರ ಮಾಡುತ್ತೆ ಹಸಿರು ಮನೆ. ಇದರಿಂದ ಸಸ್ಯಗಳಿಗೆ ಏನು ದ್ಯುತಿ ಸಂಶ್ಲೇಷಣೆ ಮೂಲಕ ಹೆಚ್ಚು ಆಹಾರ ತಯಾರಿಸಿಕೊಳ್ಳೋದಿಕ್ಕೆ ಅನುವು ಮಾಡಿಕೊಟ್ಟಂತಾಗ್ತದೆ. ಹಾಗೆ ರೋಗ ಮತ್ತು ಕೀಟಗಳ ಹಾವಳಿನ ಸಹ ನಾವಿಲ್ಲಿ ತಡೆಗಟ್ಟಬಹುದು. ಅತ್ಯಾಧುನಿಕ ಪದ್ಧತಿಯಲ್ಲಿ ಗಾಜಿನ ಮನೆಗಳನ್ನ ಸಹ ಮಾಡಿ ಉಷ್ಣತೆ ಮತ್ತು ಇದರಲ್ಲಿ ನೀರಿನ ಸರಬರಾಜನ್ನ ಸಿಂಪರಕ ಮುಖಾಂತರ ಕೊಡ್ತಾರೆ. ಇನ್ನು ಜೀವಂತ ಗೋಡೆ ಮತ್ತು ಹಸಿರು ಗೋಡೆಗಳಲ್ಲಿ ಸಿಮೆಂಟ್ ಇಟ್ಟಿಗೆಗಳನ್ನ ಡಬ್ಬಿಗಳ ಆಕಾರದಲ್ಲಿ ಮಣ್ಣು ಹಿಡಿಯುವಂತೆ ತಯಾರಿಸ್ತಾರೆ. ಈ ಸಿಮೆಂಟ್ ಇಟ್ಟಿಗೆಯ ಆಕಾರದ ಡಬ್ಬಗಳು ರಂಧ್ರನ ಹೊಂದಿರ್ತವೆ. ಈ ಪದ್ಧತಿಯಲ್ಲಿ ಸಿಮೆಂಟ್ ರಂಧ್ರ ಇರತಕ್ಕಂತ ಇಟ್ಟಿಗೆಗಳನ್ನ ಉಪಯೋಗಿಸಿ ಒಂದು ಅಥವಾ ಎರಡು ಬದಿಯಲ್ಲಿ ಗಿಡ ಬೆಳೆಸಲಿಕ್ಕೆ ಅನುಕೂಲವಾಗೋ ತರ ಏನು ಜೋಡಿಸಿಟ್ಟಿರ್ತಾರೆ. ಈಗ ತಯಾರಿಸಿದಂತ ಇಟ್ಟಿಗೆಗಳನ್ನ ಒಂದರ ಮೇಲೆ ಒಂದರಂತೆ ಜೋಡಿಸಿ ಸಸಿ ಬೆಳೆಸಿದ್ರೆ ನೀರು ಶುದ್ಧಿ ಆಗತ್ತೆ, ಜೊತೆಗೆ ತೋಟನೂ ಸಹ ತಯಾರಾಗತ್ತೆ. ಏನ್ ನಾವೇನ್ ನೀರ್ ಬೆಳೆಸಿರ್ತೀವಿ ಆ ನೀರನ್ನ ಮತ್ತೆ ನಾವು ಮರುಬಳಕೆನು ಸಹ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ. ಇನ್ನೊಂದು ವಿಧಾನ ಯಾವುದು, ಅವಶ್ಯಕತೆ ಏನು ಅಂತ ನಾವು ನೋಡೋದಾದ್ರೆ, ಚೌಕಾಕಾರದ ಫ್ರೇಮ್ ಅಂತ ಹೇಳ್ತೀವಿ. ಮನೆಯಲ್ಲಿ ಉಪಯೋಗ ಆಗದೆ ಇರತಕ್ಕಂಥ ಕಬ್ಬಿಣದ ಸರಳನ್ನು ಬಳಸಬಹುದು, ಅಥವಾ ಕಟ್ಟಿಗೆ ರೇಪ್ ಅಂತ ಹೇಳ್ತೀವಿ ಅವುಗಳನ್ನ ಬಳಸಬಹುದು. ಅವುಗಳನ್ನ ನಾವು ಫ್ರೇಮ್ ತರ ಜೋಡಿಸಿ ಅವುಗಳಿಗೆ ಹುಕ್ಸ್ ಅನ್ನ ಜೋಡಿಸಿದ್ರೆ ಪಾಟ್ ಅಥವಾ ಬಾಟಲ್ನ ನಾವು ನೇತು ಹಾಕೋ ತರ ಮಾಡಿಕೊಂಡು ಅವುಗಳಲ್ಲಿ ನಾವು ಸಸಿಗಳನ್ನು ಈ ವರ್ಟಿಕಲ್ ಗಾರ್ಡನ್ ನಲ್ಲಿ ನಾವು ಬೆಳೆಸಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಗೋಪುರಾಕಾರದ ರಚನೆ ಅಂತ ಹೇಳ್ತೀವಿ. ಇಲ್ಲಿ PVC ಪೈಪ್ನ ಅರ್ಧಕ್ಕೆ ಕತ್ತರಿಸಿ ಏ ಆಕಾರದ ಸ್ಟ್ಯಾಂಡಿಗೆ ಜೋಡಿಸೋ ಹಾಗೆ ನೋಡ್ಕೊಂಡು ಮಧ್ಯದಲ್ಲಿ ಪೈಪ್ಗೆ ಡ್ರಿಪ್ ನ ಜೋಡಿಸ್ತಾರೆ. ಈ PVC ಪೈಪ್ನಲ್ಲಿ ಮಣ್ಣನ್ನು ತುಂಬಿದ್ರೆ ತರಕಾರಿ ನಾವು ಆರಾಮಾಗಿ ಬೆಳಿಬಹುದಾಗಿದೆ. ಹಾಗೆ ವಾತಾವರಣ ನಿರ್ವಹಣೆ ಹೆಂಗ್ ಮಾಡೋದು ಇದರಲ್ಲಿ ಅನ್ನೋದಾದ್ರೆ, ಈ ತೋಟದಲ್ಲಿ ಸಹಜವಾದ ವಾತಾವರಣನ ನಾವು ನಿರ್ವಹಿಸಬೇಕಾದ್ರೆ ಉಷ್ಣತೆ ಮತ್ತು ನೀರಿನ ಒಳಬರುವಿಕೆಯನ್ನ ನಾವು ನಿಯಂತ್ರಿಸಬೇಕಾಗುತ್ತೆ. ಹಾಗಿದ್ದಾಗ ಮಾತ್ರ ಬೀಜಗಳು ಮೊಳಕೆ ಬರುತ್ತೆ ಮತ್ತೆ ಅವುಗಳ ಬೆಳವಣಿಗೆಯನ್ನು ಸಹ ನಾವು ಇಲ್ಲಿ ಪ್ರೋತ್ಸಾಹಿಸಬಹುದು. ಈ ನೆರಳು ಪರದೆ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಜಲ ಕೃಷಿಯಲ್ಲಿ ನಾವು ನಿಯಂತ್ರಣದಲ್ಲಿರ್ತಕ್ಕಂತ ಸಸಿಗಳಿಗೆ ಇಂಗಾಲದ ಡೈಆಕ್ಸೈಡ್ ಅನ್ನ ಒದಗಿಸುವಂತ ಒಂದು ವಿಶೇಷ ವ್ಯವಸ್ಥೆಯನ್ನ ನಾವು ಮಾಡ್ಕೊಳ್ಬೇಕಾಗತ್ತೆ. ವಿದೇಶಗಳಲ್ಲಿ ವಿವಿಧ ಆಧುನಿಕ ಈ ತೋಟಗಳ ಮಾದರಿಯನ್ನ ಅಂದ್ರೆ ಏನು ವರ್ಟಿಕಲ್ ತೋಟಗಳ ಮಾದರಿಯನ್ನ ಈಗಾಗಲೇ ಅಭಿವೃದ್ಧಿಪಡಿಸಿದ್ದಾರೆ. ಉದಾಹರಣೆಗೆ ಹೇಳೋದಾದ್ರೆ ಸ್ಕೈ ಗ್ರೀನ್ಸ್ ಅಂತ ಹೇಳಿ ಸಿಂಗಾಪುರದಲ್ಲಿ, ಪೈಂಟನ್ ಝೂ ಅಂತ ಹೇಳಿ ಯುರೋಪ್ನಲ್ಲಿ, ಪ್ಲಾಂಟ್ ಲ್ಯಾಬ್ ಅಂತ ಹೇಳಿ ನೆದರ್ಲ್ಯಾಂಡ್ಸ್ ನಲ್ಲಿ ಆಧುನಿಕ ಮಾದರಿಯ ತೋಟಗಳನ್ನ ಕೃತಕ ಬೆಳಕು, ಗಾಜಿನ ಮನೆ, ಇಂಗಾಲದ ಡೈಆಕ್ಸೈಡ್ ಒದಗಿಸುವಂತ ಯಂತ್ರಗಳು, ಇವುಗಳನ್ನ ಬಳಸಿ ನೀರನ್ನ ಮರುಬಳಕೆ ಮಾಡುವಂತ ಯಂತ್ರಗಳು, ಸೂರ್ಯನ ಬೆಳಕಿನ ಸೌಲಭ್ಯವನ್ನು ಒದಗಿಸಿ ಸಸಿಗಳನ್ನ ಬೆಳಕಿಗೆ ಒಡ್ಡುವಂತ ವ್ಯವಸ್ಥೆಯನ್ನ ಮತ್ತು ನೀರಿನ ಮುಖಾಂತರ ಪೋಷಕಾಂಶಗಳನ್ನ ಒದಗಿಸುವ ವ್ಯವಸ್ಥೆಯನ್ನ ಅಳವಡಿಸಿಕೊಂಡಿದ್ದಾರೆ. ಹಾಗೆ ನಾವು ನಮ್ಮ ಬೆಂಗಳೂರಿನ ಒಂದು ಉದಾಹರಣೆ ತಗೊಳ್ಳೋದಾದ್ರೆ, ಏನು ಸೇತುವೆಗಳಿದೆ, ಸೇತುವೆಗಳಿಗೆ ಮೇಲ್ಸೇತುವೆಗಳ ಕಂಬಗಳಿಗೆ ಈ ವರ್ಟಿಕಲ್ ಗಾರ್ಡನ್ ನ ಅಳವಡಿಸ್ಕೊಳ್ತಾ ಇದ್ದಾರೆ. ಹಾಗೆ ಜಲಕೃಷಿಗೆ ಅವಶ್ಯವಾದಂತಹ ದ್ರವ ರೂಪದ ಜೈವಿಕ ಗೊಬ್ಬರಗಳು ಸಸ್ಯಗಳ ಪೋಷಕಾಂಶಗಳ ಕೊರತೆಯನ್ನು ನೀಗಿಸುವಂತದ್ರಲ್ಲಿ ಮಹತ್ವದ ಪಾತ್ರನ ವಹಿಸೋದ್ರಿಂದ ದ್ರವ ರೂಪದ ಜೈವಿಕ ಗೊಬ್ಬರ ತಯಾರಿಕೆಗೆ ಉಜ್ವಲ ಭವಿಷ್ಯ ಇದೆ ಅಂತಾನು ಹೇಳಬಹುದು. ಇಲ್ಲಿ ವರ್ಟಿಕಲ್ ಗಾರ್ಡನಿಂಗ್ಗೋಸ್ಕರ ದ್ರವ ರೂಪದ ಜೈವಿಕ ಗೊಬ್ಬರ ತಯಾರಿಕೆಗೂ